ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಪ್ರಭಾಕರ್ ಎಸ್ ದೊಂಗ್ರೆ ಅವರಿದ್ದಾರೆ. ಇವರು ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಅವರ ಕೃಷಿ ಅನುಭವವನ್ನ ಕೇಳೋಣ. ಯಾಕಂದ್ರೆ ಅವರು ಅನೇಕ ರೀತಿಯ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಿ ವಿಜೇತರಾದಂತವರು. ಅಂದ್ರೆ ಅವರು ಮಾಡ್ತಕ್ಕಂತ ಕೃಷಿಯನ್ನು ನೋಡಿ ಪ್ರಶಸ್ತಿ ಕೂಡ ಬಂದಿದೆ ಅವರಿಗೆ. ಆ ನಿಟ್ಟಿನೊಳಗೆ ಅವರನ್ನ ಮಾತಾಡಿಸ್ತಾ ಇದ್ದೀವಿ. ನಮಸ್ಕಾರ ಪ್ರಭಾಕರ್. ನಮಸ್ಕಾರ. ಒಟ್ಟು 11 ಎಕರೆ ಮೇಲೆ ಜಮೀನಿದೆ ತಮಗೆ. ಏನೇನ್ ಬೆಳೆ ಬೆಳೀತಾ ಇದ್ರಿ? ಏನೇ ಹೆಂಗ್ ಪ್ಲಾನ್ ಮಾಡ್ಕೊಂಡಿರಿ ಪ್ರಾರಂಭದಿಂದ? ನಾನು ಮೊದಲು ಬಂದು ಆ ಪ್ಲಾಟಿಗೆ ಸೇರಿದಾಗ ನೀರಾವರಿ ವ್ಯವಸ್ಥೆ ಇರಲಿಲ್ಲ. ನೀರಾವರಿ ವ್ಯವಸ್ಥೆಯಿಂದ ಶುರು ಮಾಡಿದೆ ನಾನು. ಶಾರ್ಟ್ ಟರ್ಮ್ ಕ್ರಾಪ್ಸ್ ಅಂದ್ರೆ ಭತ್ತನೂ ಬೆಳೀತಿದ್ದೆ, ತರಕಾರಿ ಬೆಳೀತಿದ್ದೆ. ಅದರ ನಂತರ ಸ್ವಲ್ಪ ಹಣಕಾಸಿನ ಬೆಳೆಯಾಗಿ ನಾನು ಬಾಳೆಯಿಂದ ಶುರು ಮಾಡಿಕೊಂಡೆ. ಟಿಶ್ಯೂ ಕಲ್ಚರ್ ಬಾಳೆಯನ್ನು ನಾನು 2000 ಇಸ್ವಿಯೊಳಗೆ ಶುರು ಮಾಡಿದೆ. ಅಲ್ಲಿಂದ ಮುಂದೆ ಸ್ವಲ್ಪ ಏರಿಯಾನ ಅಡಿಕೆ ಹಾಕ್ಕೊಂಡೆ. ಹಾಗೆ ಹಂತ ಹಂತವಾಗಿ ಅಡಿಕೆ ವಿಸ್ತೀರ್ಣ ಮಾಡ್ತಾ ಬಂದು ಮಧ್ಯೆ ಸ್ವಲ್ಪ ರಬ್ಬರ್ ಹಾಕ್ಕೊಂಡೆ ಒಂದು 2 ಎಕರೆಗೆ. ಹೀಗೆ ನಾನು ಪ್ಲಾಟ್ ಅನ್ನು ಪ್ಲಾನ್ ಶೀರ್ ಅಂದರೆ ಶಾರ್ಟ್ ಟರ್ಮಿಗೆ ಹಣಕಾಸಿಗೆ ವ್ಯವಸ್ಥೆನೂ ಆಗಬೇಕು, ಲಾಂಗ್ ಟರ್ಮ್ ಲೆಕ್ಕಾಚಾರನೂ ಇರಬೇಕು. ಆ ಥರ ಡೆವಲಪ್ಮೆಂಟ್ ಮಾಡ್ತಾ ಹೊರಟೆ. ಈಗ ಶಾರ್ಟ್ ಟರ್ಮ್ ಅಂತೇಳಂದ್ರೆ ತಿಂಗಳ ಬೆಳೆಗಳು ಅಂತಲ್ಲ, ಈಗ ಬಾಳೆ ನಮಗೆ ಪ್ರತಿ ವರ್ಷ ಬಂದ್ಬಿಡುತ್ತೆ ಇನ್ಕಮ್. ಅಥವಾ ಈ ಶಾರ್ಟ್ ಟರ್ಮ್ ಅಂದ್ರೆ ಈ ಭತ್ತದಂಥವುಗಳಿಂದ ಹೇಳಿದಂಥ ಇನ್ಕಮ್ ಏನೇ ಬರಲಿಲ್ಲ. ಅದು ನಮಗೆ ಬದುಕಲಿಕ್ಕೆ ಸಾಕಾಗುವಷ್ಟು, ಜಮೀನು ಡೆವಲಪ್ ಮಾಡುವಷ್ಟು ಸಾಕಾಗುವುದಿಲ್ಲ ಸ್ವಲ್ಪ ದಿವಸ. ಹಾಗೆ ನಾನು ಭತ್ತನೂ ಮಾಡಿದ್ದೇನೆ. 8 ವರ್ಷಗಳ ಕಾಲ ಸತತ ಶ್ರೀ ಪದ್ಧತಿ ಒಳಗೆ ಭತ್ತ ಬೆಳೆದು 8ನೇ ವರ್ಷ ನನಗೆ ತಾಲೂಕಾಲ ಸೆಕೆಂಡ್ ಪ್ರೈಸ್ ಬಂದಿತ್ತು ಈಲ್ಡಿಂಗ್ನಲ್ಲಿ. ಹಾ, ಶ್ರೀ ಪದ್ಧತಿ ಒಳಗೆ ಬೆಳೆದಿದ್ದಕ್ಕೆ. ಹೌದು, ಶ್ರೀ ಪದ್ಧತಿ ಒಳಗೆ ಬೆಳೆದಿತ್ತು, ಹೈಯೆಸ್ಟ್ ಈಲ್ಡಿಂಗು ಬಂದಿತ್ತು, ಸೆಕೆಂಡ್ ಹೈಯೆಸ್ಟ್. ಏನ್ ಮಾಡಿದ್ರಿ ಇಲ್ಲಿ ಅಂದ್ರೆ ಎಷ್ಟು ಈಡ್ ಬರಬೇಕು? ಹೆಚ್ಚಲ್ಲ, ಚೆನ್ನಾಗಿ ಕೃಷಿ ಮಾಡಿದ್ದೆ ನಾನು. ಅಂದ್ರೆ ಅದನ್ನ ಈಗ ನೀವು ಶ್ರೀ ಪದ್ಧತಿಯೊಳಗೆ ಭತ್ತ ಮಾಡೋದಕ್ಕೂ ಸಾದಾ ಪದ್ಧತಿಯೊಳಗೆ ಭತ್ತ ಮಾಡೋದಕ್ಕೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಶ್ರೀ ಪದ್ಧತಿಯೊಳಗೆ ನಾವು ಮಡಿಗಳನ್ನು ಮಾಡಿ ಬೆಳಿತೀವಿ, ಅಗೆ ಮಡಿಗಳನ್ನು ಮಾಡಿದಂತೆ ಮಾಡಿಯೇ ಭತ್ತ ಬೆಳೆಯೋದು. ಅಲ್ಲಿ ನೀರನ್ನು ಕಡಿಮೆ ನಿರ್ವಹಣೆ ಮಾಡ್ತೀವಿ, ನಿಲ್ಲಿಸೋದು ಎಲ್ಲ ಕಡಿಮೆ. ಅದರೊಳಗೆ ಮಣ್ಣಿನ ಗುಣಮಟ್ಟ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗ್ತದೆ, ಮಣ್ಣು ತೊಳೆದೋಗುದಿಲ್ಲ, ಆ ಕಾರಣದಿಂದಾನೇ ಇಳುವರಿ ಜಾಸ್ತಿ ಆಗೋದು. ಮತ್ತೆ ಕಳೆಗಳ ಸಮಸ್ಯೆ ಜಾಸ್ತಿ ಅಂತಾರೆ. ಕಳೆಗಳ ಸಮಸ್ಯೆಗೆ ಮಧ್ಯೆ ಕೋನೋಮೀಟರ್ ಹೊಡಿತೀವಲ್ಲ, ಕೋನೋಮೀಟರ್ ಅಂತ ಒಂದು ಬರುತ್ತೆ, ಅದ್ರ ಮಧ್ಯೆ ಸಾಲುಗಳ ಮಧ್ಯೆ ಪದ್ಧತಿ ಸಾಲುಗಳು ಇರ್ತವೆ, ಆ ಸಾಲುಗಳ ಮಧ್ಯೆ ಕೋನೋಮೀಟರ್ ಹೊಡಿತೀವಿ. ಕೋನೋಮೀಟರ್ ಹೊಡೆದು 2 ಬಾರಿ ಕೋನೋಮೀಟರ್ ಹೊಡೆಯೋದ್ರೊಳಗೆ ಅದು ಕವರ್ ಆಗ್ಬಿಡ್ತದೆ, ಭತ್ತ ಅಷ್ಟು ಚಂದ ಬೆಳೆದು ಬಿಡ್ತದೆ. ನಮಗೆ ಕಲ್ಪನೆ ಆಗುದಿಲ್ಲ, ಅಂದ್ರೆ ಒಂದೊಂದೇ ಸಸಿ ನೆಟ್ಟಿರ್ತೇವೆ, ಅದು ಪೂರ್ತಿ ಅಲ್ಲಿ ಮಧ್ಯೆ ಹಾಕ್ಲಿಕ್ಕೆ ಬರ್ತದೆ, ಕವರ್ ಆಗ್ಬಿಡ್ತದೆ. ನೀವು ಲೈನ್ ಶೇರ್ ಮಾಡಿದ್ದು, ಕಾಲುವೆ ಬಿಟ್ಟಿದ್ದು ಏನು ಗೊತ್ತಾಗುದಿಲ್ಲ, ನೀವು ಕೊನೆಗೆ ಬಂದು ನೋಡಿದವ್ರಿಗೆ ಗೊತ್ತಾಗುದಿಲ್ಲ. ಅಷ್ಟು ಪ್ರಮಾಣದಾಗ ಕವರ್ ಮಾಡ್ಕೊಳ್ತೇವೆ. ಕವರ್ ಮಾಡ್ಕೊಂಡ್ಮೇಲೆ ಕಳೆ ಹೇಳೋದೇ ಇಲ್ಲ. ಒಂದು ಸಸಿ ಹಾಕಿರೋದ್ರಿಂದ ಮರಿ ಎಷ್ಟು ಹೊಡಿತದೆ? 26ರಿಂದ 28ರವರೆಗೂ ಹೊಡಿತದೆ. ಹಾ, 20 ಹಿಳ್ಳಂತೂ ಸರಾಸರಿ ಒಳಗೆ ಬರ್ತದೆ. ಅವು ಮತ್ತೆ ಯೂನಿಫಾರ್ಮ್ ಹಿಳ್ಳುಗಳು ಇರ್ತವೆ. ಈಗ ಟಿಶ್ಯೂ ಕಲ್ಚರ್ ಬಾಳೆ ಕೊನೆಗಳಿದ್ದಂಗೆ, ನೀವು ಒಂದು ಕೊನೆ ಎಷ್ಟು ಎವರೇಜ್ ಬಂತೋ ಹಾಗೆ ಶ್ರೀ ಪದ್ಧತಿ ಒಳಗೆ ನೀವು ಒಂದು ಸಸಿ ನೆಟ್ಟು ಹಿಳ್ಳುಗಳು ಬಂದಿರ್ತಾವಲ್ಲ, ಅವೆಲ್ಲವೂ ಒಂದೇ ಅಳ್ತಾ ಇರ್ತಾವೆ. ಕಾರಣ ಏನಿರ್ಬೋದು? ಅದಕ್ಕೆ ಯೂನಿಫಾರ್ಮ್ ಗಾಳಿಯ ಬೆಳಕು ಸರಿಯಾಗೋದು, ಸಫಿಷಿಯಂಟ್ ಡಿಸ್ಟೆನ್ಸ್ ಅಲ್ಲಿ 9x8 ಮೇಂಟೈನ್ ಮಾಡ್ತೀವಿ. ಇಲ್ಲಿ ಏನಾಗ್ತದೆ ಅಂದರೆ ಪ್ಲಾಂಟ್ಸ್ ಜಾಸ್ತಿ ಮಾಡ್ತಾರೆ ನಾರ್ಮಲ್ ಕೃಷಿಯೊಳಗೆ. ಅಲ್ಲಿ ಏನಾಗ್ತದೆ, ಅವಕ್ಕೆ ಗಾಳಿ ಬೆಳಕುನೇ ಸಾಕಾಗುವುದಿಲ್ಲ, ಆಮೇಲೆ ಆಳದಲ್ಲಿ ನೆಡ್ತಾರೆ. ಈಗ ನಾವು ಇಲ್ಲಿ 10ರಿಂದ 12 ದಿವಸದ ಸಸಿಗಳನ್ನು ಅಂದರೆ ಒಂದು 3ರಿಂದ 4 ಇಂಚು ಉದ್ದ ಇರಲ್ಲ, ಅದನ್ನ ಮೇಲೆ ತೇಲಿಸಿ ನೆಡ್ತೀವಿ. ಅದಕ್ಕೆ ಗಾಳಿ ಬೆಳಕು ಸಾಕಷ್ಟು ಆಗುದೇ ಅದಕ್ಕೆ ಕಾರಣ. ಅಲ್ಲಿ ಫ್ಲಡ್ಡಿಂಗ್ ಮಾಡಿ ಏನು ಮಾಡ್ತಾರೆ? ಹಾ, ಅದೇ ಕೋನೋಮೀಟರ್ ಅಂತ ಬರ್ತದೆ, ಅದಕ್ಕೆ ಅದ ಮಧ್ಯೆ ಕೊಚ್ಚಲಿಕ್ಕೆ ಕೊಚ್ಚುವ ವ್ಯವಸ್ಥೆ ಮಾಡ್ತದೆ. ಈಗ ಅದನ್ನ ಅದೇ ಪದ್ಧತಿ ಮುಂದುವರಿಸಿರೋ ಅಥವಾ ಬದಲಾವಣೆ ಮಾಡ್ಕೊಂಡಿದೆ? ಇಲ್ಲ, ನಾನು ಖರೆ ಹೇಳಬೇಕು ಅಂತ ಹೇಳಿದ್ರೆ ಸ್ವಲ್ಪ ಮಾತ್ರ ಭತ್ತ ಇಟ್ಕೊಂಡಿದ್ದೇನೆ. ಈಗ ಉಳಿದಂತೆ ನನಗೆ ಭತ್ತ ವರ್ಕೌಟ್ ಆಗುದಿಲ್ಲ ಅನ್ನೋ ಕಾರಣಕ್ಕೆ ಈಗಿನ ಭತ್ತದ ರೇಟ್ನಲ್ಲಿ 1 ಕ್ವಿಂಟಲ್ ಭತ್ತ ಮಾರಿದ್ರೆ 1 ವಾರದ 1 ಆಳಿನ ಸಂಬಳ ಕೊಡ್ಲಿಕ್ಕೆ ಆಗುದಿಲ್ಲ. ಆ ಪರಿಸ್ಥಿತಿ ಒಳಗೆ ಭತ್ತ ಬೆಳೆದು ಏನ್ ಮಾಡುದು? ಹಾಗಾಗಿ ಭತ್ತ ಬೆಳೆದನ್ನು ಕಡಿಮೆ ಮಾಡಿದ್ದೇನೆ. ಮನೆಗೆ ಎಷ್ಟು ಬೇಕೋ ಅಷ್ಟು ಅಷ್ಟೆ. ಈಗ ಅಡಿಕೆ, ತೆಂಗು, ರಬ್ಬರು ಇಂಥವೆಲ್ಲ ಬೆಳೀತಿರಲ್ಲ, ಒಂದೇ ತಾಕಿನಲ್ಲಿ ಎಲ್ಲ ಬೆಳೆಗಳನ್ನು ಅಳವಡಿಸಿದ್ದ? ಇಲ್ಲ, ಒಂದು ಸೈಡ್ ನಾನು ರಬ್ಬರ್ ಬೆಳೆ ಶುರು ಮಾಡಬೇಕಾದ್ರೆ ಮೊದಲು ಅನಾನಸ್ ಬೆಳೆದು, ಅನಾನಸ್ಸಿನ ಮಧ್ಯೆ ರಬ್ಬರ್, ಅನಾನಸ್ 3 ವರ್ಷ ತೆಗೆದು ಅದರ ನಂತರ ಮತ್ತೆ 2 ವರ್ಷಕ್ಕೆ ರಬ್ಬರ್ ಈ ವರ್ಷದಿಂದ ನಂದು ಈಲ್ಡಿಂಗ್ ಶುರುವಾಗಿದೆ. ರಬ್ಬರ್ ಅದಕ್ಕೆ ಹೆಚ್ಚಿನ ಬಿಸಿಲು ಬೇಕಾಗುತ್ತೆ, ಓಪನ್ ಇದರಲ್ಲಿ ಬೆಳಿಬೇಕು ಹೇಗೆ? ಅಲ್ಲ, ರಬ್ಬರಿಗೆ ಈಗ ನಮ್ಮ ವೆದರ್ ಉಂಟಲ್ಲ, ಉತ್ತರ ಕನ್ನಡದ ವೆದರ್ ಸೂಟಬಲ್ ಅಂತ ಹೇಳಿ ರಬ್ಬರ್ ಬೋರ್ಡ್ನ ರೆಕಮೆಂಡ್ ಮಾಡಿದ್ದಾರೆ. ಅದಕ್ಕೆ ಹಾಗೆ ಅಂತಲ್ಲ, ಹೆಚ್ಚು ನೀರಾವರಿಯನ್ನು ಬಯಸಲ್ಲ ಅದು. ಮೊದಲ 2-3 ವರ್ಷ ನೀರಾವರಿ ಇದ್ರೆ ಸಾಕಾಗುತ್ತೆ, ಉಳಿದಂತೆ ನೀವು ಮೆಂಟೈನ್. ಅಂದ್ರೆ ಈ ಉಳಿದ ಸಾಂಪ್ರದಾಯಿಕ ಕೃಷಿಗೆ ನೀವು ಅಡಿಕೆ ಮರಕ್ಕಾಗಲಿ, ತೆಂಗಿನ ಮರಕ್ಕಾಗಲಿ, ಏನು ಬುಡ ಬಿಡಿಸಿ ಗೊಬ್ಬರ ಹಾಕೋದು ಇಂಥವೆಲ್ಲ ಕೆಲಸಗಳು ಇರ್ತಾವಲ್ಲ, ಅದ್ಯಾವುದು ಬೇಕಾಗುದಿಲ್ಲ ಅದಕ್ಕೆ. ಅದು ಮಾರ್ಕೆಟ್ಗೆ ಇನ್ನು ಅದರ ಇದು ಗೊತ್ತಾಗಿಲ್ಲ ನಿಮಗೆ, ಅಂದ್ರೆ ರಬ್ಬರ್ ಅದನ್ನ ಕಟಾವ್ ಮಾಡೋದು ಮಾರಾಟ ಮಾಡೋದು ಅಲ್ಲ. ಈ ವರ್ಷ ನಂದು ಬಂದಿದೆ, ಈ ವರ್ಷದಿಂದ ಸ್ಟಾರ್ಟ್ ಮಾಡ್ಬೇಕು ನಾನು. ಈಗ ಸೀಸನ್ ಅಲ್ಲಿ ಶುರು ಮಾಡ್ಬೇಕು ರಬ್ಬರ್ ಟ್ಯಾಪಿಂಗ್ ಮಾಡೋದು ಅಂತಾರಲ್ಲ, ಟ್ಯಾಪಿಂಗ್ ಮಾಡೋದನ್ನ ಈ ವರ್ಷದಿಂದ ಶುರು ಮಾಡ್ಬೇಕು ನಾನು. ಎಷ್ಟು ವರ್ಷ ತೆಗಿಬಹುದು ಆ ರೀತಿ ರಬ್ಬರ್? ಅದರಲ್ಲಿ ರಬ್ಬರ್ನ 20 ವರ್ಷ ತೆಗಿಬಹುದು ಅಂತಾರೆ. ಮಾರಾಟ ಮಾಡೋದು ಅದೆಲ್ಲ, ಅದು ಮಾರಾಟ ಮಾಡ್ಲಿಕ್ಕೆ ರಬ್ಬರಿಗೆ ವ್ಯವಸ್ಥಿತವಾದ ಮಾರುಕಟ್ಟೆ ಅದು. ರೇಟ್ ಕಡಿಮೆ ಆಗಿದೆ ಈಗ, ಆದ್ರೂ ಅದಕ್ಕೆ ವ್ಯವಸ್ಥಿತವಾದ ಮಾರುಕಟ್ಟೆ ಅದು. ಅದಕ್ಕೆ ವಿಶೇಷ ಜ್ಞಾನ ಬೇಕಾ ರಬ್ಬರ್ ಬೆಳಿಲಿಕ್ಕೆ? ಅದಕ್ಕೆ ಟ್ಯಾಪಿಂಗ್ ಮಾಡ್ಲಿಕ್ಕೆ ಬೇಕು, ರಬ್ಬರ್ ಟ್ಯಾಪರ್ ಅಂತ ಹೇಳಿ. ಅದಕ್ಕೆ ಸ್ಪೆಷಲಿ ಸ್ಕಿಲ್ಡ್ ಲೇಬರ್ ಅದು ಬೇಕು. ಅದು ಹೇಗೆಂದ್ರೆ ಟ್ಯಾಪಿಂಗ್ ಮಾಡೋದು ಅಂದ್ರೆ ತೆಳುವಾದ ಒಂದು ಸ್ಕಿನ್ ಪದರನ್ನು ತೆಗೆದಂಗೆ ತೆಗಿತಾ ಹೋಗ್ಬೇಕಾಗ್ತದೆ. ಅಂದ್ರೆ ನೀವು ವೀಕ್ಲಿ ಮಾಡ್ಕೋಬಹುದು, ದಿನ ಬಿಟ್ಟು ದಿನ ಮಾಡ್ಕೊಳ್ಬಹುದು. ಹಾಗೆ ಮಾಡ್ಕೊಂಡಾಗ ನೀವು ಆ ಟ್ಯಾಪಿಂಗ್ ಮಾಡೋ ಸ್ಕಿಲ್ ಬೇಕಾಗ್ತದೆ. ಅದೇ ಎಸ್ಪೆಷಲಿ ಟ್ರೈನಿಂಗ್ ಕೊಡ್ತಾರೆ ಅವರು, ಬೋರ್ಡ್ನವರು ಟ್ರೈನಿಂಗ್ ಕೊಡ್ತಾರೆ, ಟ್ರೈನಿಂಗ್ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ನೀವು ಅದರ ತಗೊಂಡಿರ ತರಬೇತಿ ತಗೊಂಡಿರ? ಇಲ್ಲ, ನನ್ನ ಫ್ರೆಂಡ್ ಒಬ್ರು ತಗೊಂಡಿದ್ದಾರೆ, ಅವನ ಹತ್ರ ನಾನು ನಮ್ಮ ಆಳುಗಳಿಗೆ ಟ್ರೈನಿಂಗ್ ಕೊಡು ಅಂತ ಹೇಳ್ತಾ ಇದ್ದೀನಿ. ಹಾಂ, ಈಗ ಸದ್ಯದಲ್ಲಿ 5 ವರ್ಷದೊಳಗೆ ಶುರು ಮಾಡ್ಬೇಕು ಅಂತಿದ್ದೀವಿ. ಅವ್ನು ಕೊಡ್ತಾನೆ, ನನ್ನ ಫ್ರೆಂಡ್ ಈಗಾಗಲೇ 15 ವರ್ಷದಿಂದ ಬೆಳೆಗಾರ, ರಬ್ಬರ್ ಬೆಳೆಗಾರ. ಈಗ ಟ್ಯಾಪಿಂಗ್ ಅಂತ ಹೇಳಿದ್ರಲ್ಲ, ಅದಾದ್ಮೇಲೆ ಗಿಡಕ್ಕೆ ಗಾಯ ಆಗಿಬಿಡುತ್ತೆ ಅಲ್ಲ. ಆ ನಂತರ ಅದು ಹಾಲು ಕೊಡೋದು ಅಥವಾ ರಬ್ಬರ್ನ ಇದನ್ನ ಕೊಡೋದು ನಿಲ್ಸಿದ್ಮೇಲೆ ತಾನೇ ಹೀಲಪ್ ಆಗುತ್ತಾ ಹೇಗೆ ಅಂತ? ಹೌದು, ಅದು ಹೇಗೆ ಅಂತ ಹೇಳಿದ್ರೆ, ಒಂದು ಬದಿಯಿಂದ ಅದು ಹೆಂಗೆ ಅಂದ್ರೆ ಮರದ ರೌಂಡ್ ಮರ ಇರ್ತಲ್ಲ, ಒಂದು ಬದಿಗೆ ತೆಗಿತಾ ಹೋಗ್ತೀವಿ. ಅದಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ಅರ್ಧ ಭಾಗ ತೆಗಿತಾ ಹೋದಂತೆ ಒಂದು 5 ವರ್ಷದವರೆಗೆ ಒಂದು 1/2 ಭಾಗ ತೆಗಿತಾ ಹೋಗ್ತೀವಿ ಒಂದು ಸೈಡ್. ಅದನ್ನ ನೆಕ್ಸ್ಟ್ ಮತ್ತೆ ಆ ಕಡೆ ಸೈಡ್, ಅದ್ರ ಅಪೋಸಿಟ್ ಸೈಡ್ ಮಾಡ್ತೀವಿ. ಮತ್ತೆ ಆಗ ಇಷ್ಟೊತ್ತಿಗೆ ಇದು ಈ ಕಡೆ ಹೀಲ್ ಆಗಿರ್ತದೆ, ಮತ್ತೆ ಈ ಕಡೆ ಶುರು ಮಾಡ್ತೀವಿ. ಮತ್ತೆ 5 ವರ್ಷ, ಮತ್ತೆ ಆ ಕಡೆ 5 ವರ್ಷ, 20 ವರ್ಷ ಅಂತ ಹೇಳ್ತಾರೆ. ಹೀಗೆ ಈಗ ರಬ್ಬರ್ ಇದೇ ಸೀಸನ್ ಒಳಗೆ ತೆಗಿಬೇಕು ಹಂಗೇನ್ರಿ ಇರ್ತಾ? ರಬ್ಬರ್ ಆಲ್ ಸೀಸನ್ ಬೇಕಾದ್ರೆ ತೆಗಿತಾರೆ. 365 ಡೇಸ್ ರೈನ್ ಗಾರ್ಡ್ ಹಾಕೊಂಡು ನೀವು 365 ಡೇಸ್ ತೆಗಿಬಹುದು, ನೋ ಪ್ರಾಬ್ಲಮ್. ರೈನ್ ಗಾರ್ಡ್ ಹಾಕೋಬೇಕಾಗ್ತದೆ, ಅದಕ್ಕೆ ರೈನ್ ಗಾರ್ಡ್ ಹಾಕೊಂಡು ಫಂಗಿಸೈಡ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ಕೊಳ್ಬೇಕಾಗ್ತದೆ. ಅಂದ್ರೆ ಆರ್ಥಿಕವಾಗಿ ನೋಡಿದಾಗ ಮಳೆಗಾಲ ಬಿಟ್ಟು ಬೇಸಿಗೆ ಅಥವಾ ಚಳಿಗಾಲದೊಳಗೆ ತೆಗೆದ್ರೆ ಒಳ್ಳೇದಂತ? ಚಳಿಗಾಲದೊಳಗೆ ಇಳ್ ಜಾಸ್ತಿ ಇರ್ತದೆ, ಇಳುವರಿ ಜಾಸ್ತಿ ಬರ್ತದೆ ಅಂತಾರೆ. ನನಗೆ ಇನ್ನೂ ಅದ್ರ ಬಗ್ಗೆ ಹೆಚ್ಚಿನ ಅನುಭವ ಇಲ್ಲ, ಯಾಕಂದ್ರೆ ನಾ 5 ವರ್ಷ ಟ್ಯಾಪಿಂಗ್ ಹೋಗ್ತಾ ಇದ್ದೀನಿ. ಹಾಗಾಗಿ ವರ್ಷದ 365 ದಿನಾನು ನಾವು ಆ ರೀತಿ ಇದನ್ನ ಮಾಡಿದ್ರೆ ಬೆಳೆಯ ಬೆಳವಣಿಗೆ ಕುಂಠಿತ ಆಗೋದು ಅಥವಾ ಅದ್ರ ಬೇಕಾದಷ್ಟು ಇಳುವರಿ ನಾವು ಕೊಡಲ್ದೆ ಇರುವುದು ಹಂಗೇನ್ರ ಆಗುತ್ತಾ ಅಂತ? ಹಾಗಾಗೋದಿಲ್ಲ ಅಂತ ಹೇಳ್ತಾರೆ. ಈ ರಬ್ಬರಿನ ಸಂಶೋಧನೆಗಳಿದಾವಲ್ಲ, ಇವೆಲ್ಲ ಬೋರ್ಡ್ನವರು ಪ್ರಯೋಗ ಮಾಡಿ ರೆಕಮೆಂಡ್ ಮಾಡ್ತಾರೆ. ಅಂದ್ರೆ ಇದಕ್ಕಿದ್ದಂತೆ ಇವತ್ತಿಂದ ಇವತ್ತೇ ಹೇಳ್ಬಿಡುದಿಲ್ಲ ಅದನ್ನ. ಈಗ ನೀವು ವಾರಕ್ಕೊಂದು ಟ್ಯಾಪಿಂಗ್ ಮಾಡ್ಬೋದು ಎಥಿಫೋನ್ ಹಚ್ಚಿ ಅಂತ ಹೇಳಿದ್ರೆ, ಅದ್ರ ಹಿಂದೆ ಅವ್ರದ್ದು ರಿಸರ್ಚ್ ಇದಿರ್ತದೆ. ಅದನ್ನ ರಿಸರ್ಚ್ ಮಾಡಿ ಅವರು ಖಾತ್ರಿಪಡಿಸಿಕೊಂಡು ಆಮೇಲೆ ನಮ್ಗೆ ಹೇಳ್ತಾರೆ. ಟ್ಯಾಪಿಂಗ್ ಮಾಡಿದ್ದು ಹಾಲು ಸೋರ್ತಾನೆ ಇರುತ್ತೆ ಅಲ್ಲಿ, ಅದನ್ನ ಯಾವಾಗ ಕಲೆಕ್ಟ್ ಮಾಡೋದು? ದಿನಾನು ವಾರಕ್ಕೊಂದ್ಸಲ ಹೇಗೆ? ಅದು ನೀವು ಟ್ಯಾಪಿಂಗ್ ಹೆಂಗ್ ಮಾಡ್ಕೋತೀರ ಹಾಗೆ. ಅಂದ್ರೆ ದಿನ ಬಿಟ್ಟು ದಿನ ಟ್ಯಾಪಿಂಗ್ ಮಾಡೋರು ಇದ್ದಾರೆ, ಈಗ ಎಚ್ಫೋನ್ ಹಚ್ಚಿ ವಾರಕ್ಕೊಂದ್ಸರಿ ಟ್ಯಾಪಿಂಗ್ ಮಾಡೋರು ಇದ್ದಾರೆ. ಆ ದಿವಸ ಯಾವತ್ತು ಟ್ಯಾಪಿಂಗ್ ಮಾಡ್ತಾರ ಅವತ್ತೊಂದೇ ದಿವಸ ಕಲೆಕ್ಟ್ ಮಾಡೋದು. ಹ್ಮ್, ಹಾಗೆ ಅಂದ್ರೆ ಅದಕ್ಕೆ ವಿಶೇಷವಂತ ಹೊಸ ಬೆಳೆ ಆಗಿರೋದ್ರಿಂದ ಒಂದ್ ಸ್ವಲ್ಪ ತರಬೇತಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೋಬೇಕಾಗತ್ತಲ್ಲ? ಹೌದೌದು. ಕಡಿಮೆ ಕಡಿಮೆ ಅಂದ್ರೆ ಇಷ್ಟು ಬೆಳಿಬೇಕು ನಾವು, ಇಷ್ಟು ಗಿಡ ಕುಂದಿರ್ಸ್ಬೇಕು, ಅವಾಗ ಮಾತ್ರ ಲಾಭ ಹಂಗೇನ್ರಿ ಇರ್ತಲ್ಲ? ಅದು ಕನಿಷ್ಠ ಅಂದ್ರೆ ಅದು ಹೇಗೆ ಅಂತ ಹೇಳಿದ್ರೆ, ಒಂದು ಟ್ಯಾಪರಿಗೆ ಒಂದು 500 ಗಿಡ ಬೇಕು ಅಂತ ಹೇಳ್ತಾರೆ. ಅಂದ್ರೆ ಅವನ ಸಂಬಳ ಇಟ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅಷ್ಟು ಗಿಡಗಳನ್ನ ಹಾಕೊಂಡ್ರೆ ಒಬ್ಬ ಹೊರಗಿಂದ ಒಬ್ಬ ಟ್ಯಾಪರ್ ತಂದಿಟ್ಟರು ವರ್ಕೌಟ್ ಆಗ್ತದೆ ಅಂತ, ಅವನಿಗೆ ಬಂದು ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ಎಲ್ಲದಕ್ಕೂ ಅನುಕೂಲ ಆಗ್ತದೆ ಅಂತ. ಅಗದಿ ಸಣ್ಣ ಜಾಬ್ ಆದ್ರೆ ಈಗ 100 ಗಿಡ ಅದೆ ಅಂತ ಹೇಳಿದ್ರೆ 100 ಗಿಡಕ್ಕೆ ಅವನಿಗೆ ಬಂದು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ. ಅದು ಬೆಳಗಿನ ಜಾವದೊಳಗೆ ಮಾಡ್ಬೇಕಾಗ್ತದೆ, ಟ್ಯಾಪಿಂಗ್ ಮಾಡೋದು ಮಾಡ್ಬೇಕಾಗ್ತದೆ. ಆಮೇಲೆ ಬಂದು ಹಾಲು ಕಲೆಕ್ಟ್ ಮಾಡ್ಬೇಕಾಗ್ತದೆ, ಆಮೇಲೆ ಹಾಲು ಕಲೆಕ್ಟ್ ಮಾಡಿ ಅದನ್ನ ಶೀಟಿಗೆ ಹಾಕ್ಬೇಕಾಗ್ತದೆ, ಶೀಟಿಗೆ ಹಾಕಿ ರೋಲರ್ಗೆ ಹಾಕ್ಬೇಕಾಗ್ತದೆ, ಆಮೇಲೆ ಒಣಗಿಸ್ಬೇಕು. ಅದು ಸ್ವಲ್ಪ ಪ್ರೊಸೆಸ್ ಇರ್ತದೆ. ಅದರೊಳಗೆ ನಾವು ಸಸಿಯನ್ನು ಬೇರೆ ಕಡೆಯಿಂದ ಅಂದ್ರೆ ಕಂಪನಿಯವರು ಆಗಿರ್ಬೋದು ಇದ್ರವರು ಆಗಿರ್ಬೋದು ಅವ್ನ ಕೊಡ್ತಾರೆ, ಅವಾಗ ಸಸ್ಯವನ್ನ ತಂದಾಕ್ಬೇಕು. ಹೌದು, ರಬ್ಬರ್ ನರ್ಸರಿಗಳೇ ಇದಾವೆ ಸಾಕಷ್ಟು ಪ್ರಮಾಣದಾಗಿದ್ದಾವೆ, ಅವುಗಳೊಳಗೆ ನಿಮ್ಗೆ ವೆರೈಟಿಗಳು ಬೇಕಷ್ಟಿದಾವೆ. ಆಮೇಲೆ ನೀವು ರಬ್ಬರ್ ಬೋರ್ಡಿಂದಾನು ತಗೋಬಹುದು, ಅಂದ್ರೆ ಬೋರ್ಡ್ ರೆಕಮೆಂಡೆಡ್ ನರ್ಸರಿಗಳು ಇದಾವೆ, ಅವುಗಳಿಂದಾನು ತಗೊಳ್ಬಹುದು. ಅಂದ್ರೆ ಇದು ತೆಂಗು ಅಡಿಕೆ ಇರುತ್ತಲ್ಲ ಅದ್ರ ಮಧ್ಯೆ ಹಾಕಿದ್ರು ನಡೆಯುತ್ತೆ ಅಥವಾ ಬೇರೆ ಬಯಲು ಇರುವಂತ ಪ್ರದೇಶದೊಳಗೆ ಹಾಕಿದ್ರು ನಡೆಯುತ್ತೆ, ಹೇಗೆ ಎಲ್ಲಿ ಯಾವ್ದು ಒಳ್ಳೇದು ರಬ್ಬರಿಗೆ? ರಬ್ಬರಿನ ಮಧ್ಯ ನೀವು ಅನಾನಸ್ ಬಾಳೆ ಅಂತ ಬೆಳೆಗಳನ್ನ ಒಂದು 3 ವರ್ಷ ಮಾಡಬಹುದು ಅಷ್ಟೇ, ಅಷ್ಟರ ಮೇಲೆ ಏನು ಮಾಡ್ಲಿಕ್ಕೆ ಬರುದಿಲ್ಲ, ಬೇರೆ ಯಾವ ಬೆಳೆಯೂ ಬರುದಿಲ್ಲ. ಆಮೇಲೆ ಯಾವ ಬೆಳೆನೂ ಇರಬಾರ್ದು? ಇರಬಾರ್ದು. ಮತ್ತೆ ಬೇರೆ ಬೆಳೆಗಳ ಮಧ್ಯ ಇದನ್ನ ಮಾಡ್ಲಿಕ್ಕೆ ಬರುದಿಲ್ಲ, ಪ್ಲೇನ್ ಲ್ಯಾಂಡ್ ಮೇಲೆ ಆಗ್ಬೇಕು. ಈಗ ಒಂದು 500 ಗಿಡ ಹಾಕ್ಬೇಕಂದ್ರೆ ಎಷ್ಟು ಕ್ಷೇತ್ರ ಬೇಕಾಗ್ತದೆ ನಮ್ಗೆ? 2.5 ಎಕರೆ, 1 ಎಕರೆಗೆ 200 ಗಿಡ. ನಿಮ್ಗೆ ಈಗ ಖುಷಿ ಕೊಟ್ಟಿದೆ ಆ ಬೆಳೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಕಂತ ಹಂಗೇನಾದ್ರು ಅಲ್ಲ. ಸದ್ಯದ ಪಟ್ಟಿಗೆ ಹೇಳ್ಬೇಕು ಅಂದ್ರೆ ಅದರ ರೇಟ್ ಕಡಿಮೆ ಆಗಿರೋದಕ್ಕೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ ನಾನು. ಇಲ್ಲವಾದ್ರೆ ರೇಟ್ ಮೊದಲನೇ ರೇಟ್ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಮಾಡಿರ್ತಿದ್ದೆ ನಾನು. ಹಾಗಾಗಿ ಆಲೋಚನೆ ಮಾಡ್ತಾ ಇದ್ದೀನಿ ಅದು ಮಾರ್ಕೆಟ್ ಏನಾಗ್ತದೆ ನೋಡೋಣ ಅಂತ. ಮಾರುಕಟ್ಟೆ ಏರುಪೇರು ಆಗ್ಲಿಕ್ಕೆ ಕಾರಣ ಏನು? ನಮ್ಮಲ್ಲಿ ಇನ್ನೂವರೆಗೂ ಪೆಟ್ರೋಲಿಯಂ ಪ್ರಾಡಕ್ಟ್ ರಬ್ಬರನ್ನೇ ಜಾಸ್ತಿ ಬಳಸ್ತಿದ್ದಾರೆ. ಅದನ್ನು ಇಂಪೋರ್ಟ್ ಮಾಡಿದ್ರು ಬಳಸ್ತಾರೆ. ಅದು ಒಂದು ಮೇಜರ್ ಕಾರಣ. ನೈಸರ್ಗಿಕ ರಬ್ಬರ್ ಅಷ್ಟೊಂದು ಬಳಸಲ್ಲ ಬಳಸಲ್ಲ. ನೈಸರ್ಗಿಕ ರಬ್ಬರ್ ನಮಗೆ ಅವರು ಹೇಳೋದೇನಂತ ಹೇಳಿದ್ರೆ ನಮಗೆ ಕ್ವಾಲಿಟಿ ಕಡಿಮೆ ಆಗ್ತದೆ ಅಂತ. ಅಂದ್ರೆ ಇವ್ರು ರೇಟ್ ಕೊಟ್ಟರೆ ಬಹುಶಃ ಖಂಡಿತ ಕ್ವಾಲಿಟಿ ಬರ್ತಿತ್ತು. ಅಂದ್ರೆ ಜನ ಈಗ ರೇಟ್ ಅದ ಅಂದ ಕೂಡ ಸ್ವಾಭಾವಿಕವಾಗಿ ಎಲ್ಲದನ್ನು ಕಾಳಜಿಯಿಂದ ಮಾಡ್ತಾರಲ್ಲ. ಹಾಗೆ ಅಂದ್ರೆ ಗುಣಮಟ್ಟ ಬರಲಿಕ್ಕೆ ರೈತರು ಬೆಳವಣಿಗೆ ಹಂತದೊಳಗೆ ಏನಾದರೂ ಕಾಳಜಿ ತಗೋಬೇಕು ಅಥವಾ ಅದನ್ನ ಪ್ರೊಸೆಸಿಂಗ್ ಮಾಡುವಾಗ ಕಾಳಜಿ ತಗೊಳ್ಬೇಕು? ಹೇಗೆ ಪ್ರೊಸೆಸಿಂಗ್ ಮಾಡುವಾಗ ಕಾಳಜಿ ತಗೋಬೇಕು? ನಿಮ್ ತಪ್ಪಲ್ಲ ಅದು, ರೈತರದಲ್ಲ. ಅಲ್ಲ ರೈತರದ್ದು ಅಂತ ಹೇಳಿದ್ರೆ ರೈತರೇನು ಶೀಟ್ ಮಾಡ್ತಾರಲ್ಲ, ಆ ಶೀಟ್ ಮಾಡೋದ್ರೊಳಗೆ ಅದಕ್ಕೆ ಅದ್ರೊಳಗೆ ಗ್ರೇಡಿಂಗ್ ಮಾಡ್ತಾರೆ. ಅದರೊಳಗೆ ಸ್ವಲ್ಪ ಜಾಸ್ತಿ ಮಾಹಿತಿ ಕೊಟ್ಟರೆ ಅವರಿಗೆ ಚೆನ್ನಾಗಿರೋ ಶೀಟ್ಗಳನ್ನು ಮಾಡ್ಬೋದು. ಆಮೇಲೆ ಫಸ್ಟ್ ಕ್ವಾಲಿಟಿ ಮತ್ತೆ ಒಂಥರ ಮಾಸ್ ಕ್ವಾಲಿಟಿ ಅಂತಾರಲ್ಲ, ಆ ಕ್ವಾಲಿಟಿಗೆ ಮಧ್ಯ ರೇಟ್ ಡಿಫರೆನ್ಸ್ ಸ್ವಲ್ಪ ಜಾಸ್ತಿ ಇದ್ರೆ ಎಲ್ಲರೂ ಫಸ್ಟ್ ಕ್ವಾಲಿಟಿಗೆ ಹೋಗ್ತಾರೆ ಮಾಡ್ಲಿಕ್ಕೆ. ಅಲ್ಲಿ ಗ್ರೇಡಿಂಗ್ ಇದೆಯಾ? ಅಲ್ಲಿ ಗ್ರೇಡಿಂಗ್ ಇದೆ, ಶೀಟ್ ನಲ್ಲಿ ಗ್ರೇಡಿಂಗ್ ಇದೆ. ಅಂದ್ರೆ ನೀವು ಒಣಗಿಸ್ತೀರ ಅಂತಂದು ಹೇಗೆ? ಅದಕ್ಕೆ ಒಣಗಿಸ್ಲಿಕ್ಕೆಲ್ಲ ಬೇರೆ ಬೇರೆ ಪ್ರೊಸೆಸಿಂಗ್, ಅದೇ ಹೊಗೆ ಮನೆ ಮಾಡ್ಬೇಕು, ಹೊಗೆ ಬಿಡ್ಬೇಕು, ಎಲ್ಲ ಅದಕ್ಕೆಲ್ಲ ಸುಮಾರು ಪ್ರೊಸೆಸ್ ಅದೇ. ಅದನ್ನ ರೈತರು ಮಾಡೋದು? ಹಾ ರೈತರೇ ಮಾಡ್ಬೋದು. ಸುಲಭ ಅದೇ, ಬಟ್ ಸುಮಾರು ಲೆಂದಿ ಪ್ರೊಸೆಸ್ ಅದು. ಅದೇ ಮತ್ತೆ ಆ ನಂತರ ಮತ್ತೆ ಕರಗಿಸಿ ತಮ್ಗೆ ಹೆಂಗ್ ಬೇಕು ಯಾವ ಶೇಪ್ ಅಲ್ಲಿ ಬೇಕು ಅವ್ರು ಮಾಡ್ಕೊಳ್ಳೋದು. ಕೆಮಿಕಲ್ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಅವ್ರು ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಈ ರೆಡಿ ಶೀಟ್ ಏನ್ ಮಾಡ್ತಾರಲ್ಲ, ಅವ್ರ ಶೀಟ್ ಮಾಡೋದು ಮಾತ್ರ ಇವ್ರ ಕೆಲಸ. ಆ ಶೀಟ್ ಗಳನ್ನೇ ಡೈರೆಕ್ಟ್ ಖರೀದಿ ಮಾಡ್ತಾರ. ಆ ಶೀಟ್ ಅನ್ನ ಒಂದಿಷ್ಟು ದಿನ ನಾವು ಸಂಗ್ರಹ ಮಾಡಿ ಇಡುದು ಹಂಗೆಲ್ಲ ಮಾಡ್ಲಿಕ್ಕೆ ಬೇಕಾದಂಗೆ ಮಾಡ್ಬೋದು. ಸಂಗ್ರಹ ಮಾಡ್ಬೋದು, ನೀವು ಇಟ್ಟು ಅಡ್ವಾನ್ಸ್ ಬೇಕಾದ್ರೂ ತಗೊಂಡ್ಬರ್ಬೋದು. ಆ ತರದ ಎಲ್ಲ ವ್ಯವಸ್ಥೆಗಳು ಇದಾವೆ. ಹಂಗಾಗಿ ಒಂದ್ ರೀತಿಯಿಂದ ಬೈಬ್ಯಾಕ್ ಪಾಲಿಸಿ ಅಂತಾರಲ್ಲ, ಅದ್ರೊಳಗೆ ಆ ಪದ್ಧತಿಯಲ್ಲೇ ಬೆಳೆಯುತ್ತಾ ಇದು. ಬೈಬ್ಯಾಕ್ ಅಂತಲ್ಲ, ಅದಕ್ಕೆ ವ್ಯವಸ್ಥಿತ ಮಾರುಕಟ್ಟೆ ಅದೇ. ಈಗ ನಮ್ಮ ಅಡಿಕೆ ಹೆಂಗ್ ವ್ಯವಸ್ಥಿತ ಮಾರುಕಟ್ಟೆ ಇದೆಯಾ, ರಬ್ಬರಿಗೂ ಹಂಗ ವ್ಯವಸ್ಥಿತ ಮಾರುಕಟ್ಟೆ ಅದೇ. ಏನ್ ತೊಂದ್ರೆ? ಎಲ್ಲಿ ಮಾರ್ತಾರೆ? ಅದು ಸಾಗರದಲ್ಲಿ ಖರೀದಿ ಮಾಡ್ತಾರೆ, ಆಮೇಲೆ ನೀವು ಮನೆ ಬಾಗಿಲಿಗೂ ಬಂದು ಖರೀದಿ ಮಾಡಿ ತಗೊಂಡು ಹೋಗ್ತಾರೆ. ಹಾಗೂ ಅದಕ್ಕೂ ಆದ್ರೆ ಅದೇ ಒಂದು ಸ್ಟ್ಯಾಂಡರ್ಡ್ ರೇಟ್ ಅದೇ. ಸುತ್ತಮುತ್ತ ನಿಮ್ಮ ಜೊತೆ ಪ್ರಭಾಕರ್ ಅವ್ರ ಜೊತೆ ಎಷ್ಟು ಜನ ಬೆಳೀತಾ ಇದ್ರಿ ಈಗ? ಈಗ ಸದ್ಯಕ್ಕೆ ನಮ್ಮೂರಾಗ ನಾನು ನಮ್ಮಲ್ಲಿ ಮತ್ತೊಬ್ರು ಹಾಕಿದ್ದಾರೆ, ಅವ್ರದ್ದೇನು ಅಂತ ಚೆನ್ನಾಗಿಲ್ಲ, ಅವ್ರೇನು ತೆಗಿತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು. ಕಾರಣ ಏನು ಆ ರೀತಿ ಚೆನ್ನಾಗಿ ಬರ್ಲಿಕ್ಕೆ, ಚೆನ್ನಾಗಿ ಬರಲ್ದೆ ಇರೋದು ಅಥವಾ ನಿರ್ವಹಣೆಯಲ್ಲಿ? ಹಾ ನಿರ್ವಹಣೆ ಅಂದ್ರೆ ಕಳೆ ಗಿಡ ಇಲ್ದೆ ಹೋದಂಗೆ ನಿರ್ವಹಣೆ ಮಾಡ್ಬೇಕಲ್ಲ. ಫಸ್ಟ್ ಇನಿಷಿಯಲ್ ಒಂದು ಎರಡು ವರ್ಷ ನೀರಾವರಿ ಕೊಡ್ಬೇಕು, ಅದಕ್ಕೊಂದು ಸ್ವಲ್ಪ ಫರ್ಟಿಲೈಸರ್ ಎಲ್ಲ ಕೊಡ್ಬೇಕಾಗ್ತದೆ, ಆಮೇಲೆ ಸ್ಪ್ರೇ ಮಾಡ್ಬೇಕಾಗ್ತದೆ, ಅದಕ್ಕೊಂದು ಪಿಂಕ್ ರೋಗ ಅಂತ ಬರ್ತದೆ, ಉಂಟು ರೋಗ ಉಂಟು. ಹಾಗಾಗಿ ಒಂದು ಬೆಳೆಯನ್ನ ಬೆಳಿಬೇಕಾದ್ರೆ ನೈಸರ್ಗಿಕವಾಗಿ ಅದಕ್ಕೆ ಶತ್ರುಗಳು ಇರ್ತಾರೆ, ಮಿತ್ರರು ಇರ್ತಾರೆ. ಹೌದು ಖಂಡಿತ. ಯಾವುದೇ ಬೆಳೆಯು ಅತ್ಯಂತ ಸುಲಭವಾಗಿ ಬರೋದಲ್ಲ, ನೀವು ಹೋಮ್ವರ್ಕ್ ಮಾಡ್ಬೇಕು, ಕ್ಲಾಸ್ನಾಗೂ ಕೇಳ್ಬೇಕು. 20 ವರ್ಷದ ಬೆಳೆ ರಬ್ಬರ್ ಬೆಳೆ, ಪ್ರತಿ ವರ್ಷ ಇಳುವರಿ ಜಾಸ್ತಿ ಹಾಕೊಂತ ಹೋಗುತ್ತೆ, ಗಿಡ ಅದರ ಗಾತ್ರ ಜಾಸ್ತಿ ಆದಷ್ಟು ಬೆಳವಣಿಗೆ ಜಾಸ್ತಿ ಆದಷ್ಟು ಹಂಗೇನ್ ಇರ್ತಾ? ಖಂಡಿತ. ಅದು ನೀವು ಟ್ಯಾಪಿಂಗ್ ಮಾಡೋ ಏರಿಯಾ ಹೆಚ್ಚಾಗ್ತಾ ಹೋಗ್ತದೆ, ಗಿಡದ ಗರ್ತ್ ಜಾಸ್ತಿ ಆದಂಗೆ. ನೀವು ಅರ್ಧ ಭಾಗ ಅಂದ್ರೆ 20 ಇಂಚ್ ನಂತರ ನಾವು ಟ್ಯಾಪಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. 20 ಇಂಚ್ನೊಳಗೆ 10 ಇಂಚ್ ತಳತೆ ಬರ್ತದೆ ನೀವು ಟ್ಯಾಪಿಂಗ್ ಮಾಡೋದು. ಅದೇ 40 ಇಂಚ್ ಆದ್ರೆ 20 ಇಂಚ್ ತಳತೆ ಏರಿಯಾ ಬರ್ತದೆ. ಆ ಏರಿಯಾ ನೀವು ಮರ ದಪ್ಪ ಆದಂತೆ ಹೆಚ್ಚಾಗ್ತಾ ಹೋಗ್ತದೆ, ಇಳ್ಳಿ ಜಾಸ್ತಿ ಬರ್ತಾ ಹೋಗ್ತದೆ. ನೀವು ಹಳೆ ಮರಗಳಾದಂಗೆ ಇಳ್ಳಿ ಜಾಸ್ತಿ. 20 ವರ್ಷನೇ ಅದರ ಆಯುಷ್ಯನೋ ಅಥವಾ ಹೇಗೆ? ಹಂಗಲ್ಲ, ಅಷ್ಟ್ರ ಮೇಲೆ ಅದು ಈಗ ಅದ್ರ ಮೇಲೂ ಬೇರೆ ಬೇರೆ ತರದ ಟ್ಯಾಪಿಂಗ್ ಮಾಡ್ತಾರೆ ಅಂತ ಸುದ್ದಿ ಕೇಳಿದ್ದೇನೆ, ಬಟ್ ಅದು ಕಮರ್ಷಿಯಲಿ ವರ್ಕೌಟ್ ಆಗುದಿಲ್ಲ ಅಂತ. ಹಾಗಾಗಿ ಮಲೆನಾಡು ಪ್ರದೇಶ ಇದಕ್ಕೆ ಸೂಕ್ತವಾದದ್ದು, ಬಯಲು ಸೀಮೆಯಲ್ಲಿ ಬೆಳಿಲಿಕ್ಕಾಗಲ್ಲ. ಅರೆ ಮಲೆನಾಡು ಪ್ರದೇಶಗಳನ್ನ ಅವರು ರೆಕಮೆಂಡ್ ಮಾಡ್ತಾರೆ, ಈಗ ಸಿರ್ಸಿವರೆಗೂ ರೆಕಮೆಂಡ್ ಮಾಡ್ತಾರೆ. ಕೇರಳದೊಳಗೂ ಹೆಚ್ಚು ಬೆಳೀತಾರೆ? ಕೇರಳದೊಳಗೆ ಹೆಚ್ಚು ಬೆಳೀತಾರೆ. ನಿಮ್ಗೆ ಆಯ್ಕೆ ಇರುತ್ತೆ, ಇಲ್ಲಿ ಮಾರಾಟ ಮಾಡಬೇಕು, ಇಲ್ಲಿ ಬೇಡ, ಇಲ್ಲಿ ಕಂಪ್ನಿಗೆ ಮಾರಾಟ ಮಾಡಬೇಕು, ಅವ್ರಿಗೆ ಬೇಡ, ಹಿಂಗೆಲ್ಲ. ಹಾ ಅದ್ರಲ್ಲ ಆಯ್ಕೆ ಉಂಟು. ಹಾ ಅದ್ರಲ್ಲಿ ಏನು ಕಮಿಟ್ಮೆಂಟ್ ಪ್ರಶ್ನೆ ಇಲ್ಲ, ನಿಮ್ಗೆ ಬೇಕಾದಲ್ಲಿ ಕೊಡುವ ಸ್ವಾತಂತ್ರ್ಯ ಉಂಟು. ತೋಟಗಾರಿಕೆ ಬೆಳೆ ಅಂತೀವೋ ಅಥವಾ ಅರಣ್ಯದ ಬೆಳೆ ಅಂತೀವೋ? ಅದೊಂಥರ ಅದು ಹಾರ್ಟಿಕಲ್ಚರು ಅಲ್ಲ, ಅಗ್ರಿಕಲ್ಚರು ಅಲ್ಲ, ಆ ಥರದ್ದು ಬೆಳೆ. ಫಾರೆಸ್ಟ್ನೂ ಅಲ್ಲ. ಹಾ ಫಾರೆಸ್ಟ್ನೂ ಅಲ್ಲ, ಆ ಥರದ್ದು ಬೆಳೆ. ಇನ್ನು ಅಡಿಕೆ ಮತ್ತು ತೆಂಗು ಬಾಳೆ ಇವೆಲ್ಲ ಬೆಳೀತಿರಲ್ಲ, ಇವು ಒಂದಕ್ಕೊಂದು ಪೂರಕವಾಗಿರುವಂಥ ಬೆಳೆಗಳು ಹೌದು ಒಂದೊಂದು ಒಂದು. ನೀವು ಹೇಗೆ ಬೆಳೀತಾ ಇದ್ದೀರಿ, ಒಂದೇ ತಾಕಿನೊಳಗೋ ಅಥವಾ ಬೇರೆ ಬೇರೆನೋ ಹೇಗೆ? ನಾನು 1x1 ಏರಿಯಾಗಳನ್ನು ಕವರ್ ಮಾಡ್ತಾವೆ. ಅಂದರೆ ಒಂದರಲ್ಲಿ ಪ್ಯೂರ್ ಬಾಳೆ ಟಿಶ್ಯೂ ಕಲ್ಚರ್ ಜೀನೇನ್ ಬೆಳಿತೇನೆ ನಾನು, ಜೀನೇನ್ ನರ್ಸರಿನೂ ಮಾಡ್ತೇನೆ. ಜೀನೇನ್ ಅಷ್ಟನ್ನೇ ಯಾಕೆ ಇಟ್ಕೊಂಡಿರ್ತೇನೆ ಅಂತ ಹೇಳಿದ್ರೆ, ಕೆಲವೊಂದು ಏರಿಯಾದಲ್ಲಿ ನಮಗೆ ರೊಟೇಷನಿಗೆ ಮನಿ ಬೇಕಲ್ಲ, ಅದಕ್ಕೆ ಅನುಕೂಲ ಆಗಲಿ ಅಂತ ನಾನು ಬರೀ ಬಾಳೆನೂ ಇಟ್ಕೊಂಡಿರ್ತೇನೆ. ಇನ್ನು ಹೊಸದಾಗಿ ಅಡಿಕೆ ಹಾಕುವಲ್ಲಿ ಅಡಿಕೆ ಮಧ್ಯಾಹ್ನ ಹಾಕಿರ್ತೇನೆ. ಈಗ ನರ್ಸರಿ ಮಾಡ್ತೀನಿ ಅಂದ್ರಲ್ಲ, ಅದ್ರ ಕಂದನ್ನು ತಗೊಂಡು ಅಥವಾ ಟಿಶ್ಯೂ ತಗೊಂಡು ಮಾಡ್ತಿರು ಹೇಗೆ? ಇಲ್ಲ, ಅದನ್ನ ನಾನು ಲ್ಯಾಬ್ನಿಂದ ಬೆಂಗಳೂರಿಂದ ತರಿಸ್ತೇನೆ. ಹಾರ್ಡ್ನಿಂಗ್ ಮಾಡೋದು ಮಾತ್ರ ನಾ ಮಾಡ್ತೇನೆ. ಪ್ರೈಮರಿ ಹಾರ್ಡ್ನಿಂಗ್ ಆದ ಸಸಿಗಳನ್ನು ತರಿಸಿ ಸೆಕೆಂಡರಿ ಹಾರ್ಡ್ನಿಂಗ್ ಮಾಡಿ ಕೊಡ್ತೇನೆ ನಾನು. ಒಂದೊಂದರಿಂದ ನನಗೆ ಸಸಿಗಳು ಯಾರು ಬೇಕು ಅಂತಂದ್ರೆ ಒಂದೂವರೆ ತಿಂಗಳು ಮೊದಲು ಹೇಳಿದ್ರೆ ನಾನು ಸಸಿ ತರಿಸಿ ಅವ್ರಿಗೆ ಫೀಲ್ಡಿಂಗ್ ನೆಡ್ಲಿಕ್ಕೆ ಏನೇ ಬೇಕೋ ಅದನ್ನ ಮಾಡ್ಕೊಡ್ತೇನೆ. ಈ ಟಿಶ್ಯೂ ಕಲ್ಚರ್ ಬಾಳೆ ಅದರ ಅನುಕೂಲ ಏನು? ಯೂನಿಫಾರ್ಮ್ ಎಲ್ಲವೂ ಒಂದೇ ತರ ಬರ್ತವೆ, ಒಂದ್ ಟೈಮಿಗೆ ಬರ್ತವೆ, ರೋಗ ಕಡಿಮೆ ಇರ್ತದೆ. ಕಾರಣ ಏನು? ಅದೇ ಸಸಿಗಳನ್ನು ಮಾಡುವ, ಸಸಿಗಳನ್ನ ಬೆಳೆಸುವ, ಅದು ಏನಂದ್ರೆ ಸಸಿಗಳನ್ನ ಡಿವೈಡ್ ಮಾಡಿ ಟಿಶ್ಯೂಗಳನ್ನ ಬೆಳೆಸುವ ರೀತಿನೇ ಹೆಂಗ್ ಬೆಳೆಸಿರ್ತಾರೆ. ನಾವು ಅದಕ್ಕೊಂದು ಲ್ಯಾಬ್ ಮಾಡಿದಂಗ್ ಮಾಡೋದು ಅಥವಾ ಪಾಲಿ ಹೌಸ್ ಮಾಡೋದು ಅದರಲ್ಲಿ ಬೆಳೆಸೋದು ಹಂಗೇನ್ರ ಇದೆ? ಹಾ, ಪಾಲಿ ಹೌಸ್ ಶೇಡ್ ನೆಟ್ಟು ಎರಡು ಬೇಕಾಗ್ತದೆ. ನಾವು ಇಲ್ಲಿ ಸೆಕೆಂಡರಿ ಹಾರ್ಡ್ನಿಂಗ್ ಬೇಕಾದಾಗ ಮಾಡುವಾಗ ಅದು ಉಳಿದಿತ್ತು ಮೊದಲಿನ ಇದನ್ನೆಲ್ಲ ಲ್ಯಾಬ್ ಲೆವೆಲ್ ನಾಗ ಮಾಡ್ತಾರ ಅವ್ರು. ಟಿಶ್ಯೂ ಕಲ್ಚರ್ ಬಾಳೆಯಲ್ಲಿ ನಾವು ಮತ್ತೆ ಮರಿ ಅದನ್ನ ಬಿಡೋದು ಅಥವಾ ಮತ್ತೆ ಹೊಸದನ್ನ ತಗೊಂಡು ಪೂರ್ತಿ ಮತ್ತೊಂದು ಹೊಸ ಗಿಡನ ಹಾಕ್ಬೇಕು, ಸಸಿ ಹಾಕೋದು ಹೇಗೆ? ಇಲ್ಲ, ಅದರಲ್ಲೇ ಒಂದು ಹೇಳ್ಬಿಟ್ಟುಕೊಳ್ಬಹುದು. ಅದು ನಾಲ್ಕು ಕ್ರಾಪ್ ವರೆಗೂ ತೆಗಿಬಹುದು. ಕೆಲವೊಮ್ಮೆ ನಾನು ಒಂದು ಐದು ಆರು ಕ್ರಾಪ್ ವರೆಗೂ ತೆಗೆದಿದ್ದೇನೆ. ಆದ್ರೆ ಏನಾಗ್ತದೆ, ಆರನೇ ಕ್ರಾಪ್ ತೆಗಿಯೋ ಹೊತ್ತಿಗೆ ಅದು ಗಿಡಗಳು ಆ ಕಡೆ ಈ ಕಡೆ ಆಗಿ ಗಿಡಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ಬಿಡ್ತು. ಅಂದ್ರೆ ನೀವು 1,000 ನೆಟ್ಟಲ್ಲಿ ಆರನೇ ಕ್ರಾಪ್ 7ನೇ ಕ್ರಾಪ್ ತೆಗಿಯೋ ಹೊತ್ತಿಗೆ 600 ಗಿಡ ಇರ್ತವೆ. ಹಾಗಾಗಿ ನಷ್ಟ ಇಳುವರಿ ಬರ್ತದೆ, ತೊಂದರೆ ಏನೇ ಇಲ್ಲ. ಅದೇ ಕೊನೆ ಅದೇ ಸಂಖ್ಯೆ ಎಲ್ಲ ಬರ್ತದೆ. ಹೌದೌದು, ಇಳುವರಿ ಬರ್ತದೆ, ಸ್ವಲ್ಪ ಕಡಿಮೆ ಆಗಿರುತ್ತೆ, ಆದ್ರೆ ತೊಂದರೆ ಏನಾಗುದಿಲ್ಲ. ಟಿಶ್ಯೂ ಕಲ್ಚರ್ ತಂದು ಅಂತ ಸಸಿಗಳನ್ನು ಹಾಕೋದಕ್ಕೂ ಕಂದು ತಂದು ಹಾಕೋದಕ್ಕೂ ಇಲ್ಲೇನಾದ್ರೂ ಖರ್ಚಿನಲ್ಲಿ ವೆಚ್ಚದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗುತ್ತಾ? ಖರ್ಚಿನಲ್ಲಿ ನೀವು ಟಿಶ್ಯೂ ಕಲ್ಚರ್ ಸಸಿಗೆ ಸ್ವಲ್ಪ ರೇಟ್ ಜಾಸ್ತಿ ಇಲ್ಲ ಅಂತ ಹೇಳುದಿಲ್ಲ ನಾನು. ಆದ್ರೆ ಯೂನಿಫಾರ್ಮಿಟಿ ಇದೆಯಲ್ಲ. ನೀವು ಈಗ ಒಂದು ಬಾಳೆ ಪ್ಲಾಟ್ನ 1,000 ಗಿಡ ನೆಟ್ಟು ವರ್ಷಾವಧಿ ಕಟಿಂಗ್ ಮಾಡ್ತಾ ಇದ್ರೆ ಕೆಲಸ ಆಗುದಿಲ್ಲ. ನೀವು ಒಂದ್ಸಾರಿ ಕಟಿಂಗ್ ಮಾಡಿ ಮುಗಿಸ್ತೀರಿ, ಸ್ಪ್ರೇ ಮಾಡ್ತೀರಿ, ತಿರ್ಗಾ ಫರ್ಟಿಲೈಸರ್ ಕೊಡ್ತೀರಿ, ಅದೊಂದು ಪ್ರೊಸೆಸ್ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ. ಅದು ನೀವು ಹಿಳ್ಳು ಹಾಕಿದಾಗ, ಈಗ ನಾನೇ ನನ್ನ ಸ್ವತಃ ಪ್ಲಾಟ್ನಲ್ಲಿ ಹಿಳ್ಳಿದ್ರು ನಾನು ಟಿಶ್ಯೂ ಕಲ್ಚರ್ ಸಸಿ ತಂದೇ ನೆಡ್ತೇನೆ. ಮತ್ತೆ ನಾನು ಹೊಸ ಪ್ಲಾಟ್ ಮಾಡ್ಬೇಕಾದ್ರೆ ಕಂದು ಹಾಕಿದ್ದು 10 ತಿಂಗಳ 11 ತಿಂಗಳಿಗೆ ಬರ್ತೇವೆ ಅಂದ್ರೆ ಟಿಶ್ಯೂ ಹಾಕಿದ್ದು ಅಷ್ಟೇ ಬರ್ತವ? ಹಾ, ಟಿಶ್ಯೂ ಹಾಕಿದ್ದು ಈಗ ಏನೇನು ಬರೋದಿಲ್ಲ, ಸಾಧಾರಣ 12 ತಿಂಗಳು 11 ತಿಂಗಳಿಗೆ ಕಟ್ ಆಗಿ ಬರ್ತದೆ. ಕಂದು ಕಂದು ನೀವು ಹೇಳಲಿಕ್ಕೆ ಬರೋದಿಲ್ಲ. ಅಂದ್ರೆ ಯೂನಿಫಾರ್ಮ್ ಬರೋದೇ ಇಲ್ಲ, 13 ತಿಂಗಳು 14 ತಿಂಗಳು ತಗೊಂಡ್ರೆ ತಗೋಬಹುದು. ಅಂದ್ರೆ ಏನಾಗ್ತದೆ ಅಂದ್ರೆ ಯೂನಿಫಾರ್ಮ್ ಒಂದೇ ಏಜಿನ ಹಿಳ್ಳುಗಳನ್ನ ಕಂದುಗಳನ್ನ ನನಗೆ ತೆಕ್ಕೊಳ್ಳಿಕ್ಕೂ ಆಗುದಿಲ್ಲ, ಸಾಧ್ಯ ಇಲ್ಲ. ಅಲ್ಲಿ ನೀವು ಗ್ರೇಡಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಒಂದು ಏಜಿನ ಹಿಳ್ಳು ಕಂದುಗಳನ್ನು ತೆಗಿಲಿಕ್ಕೆ ನೀವು ಅದನ್ನ ನೋಡ್ಲಿಕ್ಕೆ ಆಗುದಿಲ್ಲ. ಬೇರೆ ಬೇರೆ ತಳಿಯ ಈ ರೀತಿ ಟಿಶ್ಯೂ ಕಲ್ಚರ್ ಅದರಲ್ಲಿ ಆ ಪದ್ಧತಿಗಳು ತಯಾರು ಮಾಡಂತ ಸಸಿಗಳು ಸಿಗ್ತಾವ? ಯಾಕಂದ್ರೆ ಬರೀ ಎಲ್ಲರೂ ಬಾಳೆ ಅಂದ ತಕ್ಷಣ G9 ಟಿಶ್ಯೂ ಕಲ್ಚರ್ ತಂದು ಹಾಕಿವಿ ಅಂತ ಹೇಳ್ತಾರೆ. ನಮ್ಗೆ ಲೋಕಲ್ ತಳಿಯ ಅದು ಅಂಥದ್ದು ಸಸಿ ಬೇಕು ನಮಗೆ. ಬೇರೆ ಬೇರೆ ಔಷಧಿಯುಕ್ತ ಆ ಗುಣಯುಕ್ತ ಹಣ್ಣುಗಳು ಬೇಕು ಅಂತ ಹೇಳ್ತಾರೆ, ಅಥವಾ ಇಂಥ ತಳಿನೇ ಬೆಳಿಬೇಕು ಅಂತ ಆಸೆ ಪಡ್ತಾರೆ. ಹಂಗೆ ಸಾಧ್ಯತೆ ಇದೆಯಾ? ಏಲಕ್ಕಿ ಮಿಟ್ಲಿ ಮಾಡ್ತಾರೆ, ಏಲಕ್ಕಿ ಮಿಟ್ಲಿ ಮಾಡ್ತಾರೆ. ಏಲಕ್ಕಿ ಮಿಟ್ಲಿಗೆ ಏನು ಅಂತ ಹೇಳಿದ್ರೆ ನೀವು ಪರ್ಟಿಕ್ಯುಲರ್ ಸೀಸನ್ನಾಗ ಮಾತ್ರ ಕೊಡ್ತಾರೆ. ಅಂದ್ರೆ ನೀವು ಮೇ ಜೂನ್ ಜುಲೈನೊಳಗೆ ಮಾತ್ರ ಸಸಿಗಳು ಸಿಗ್ತವೆ, ನೀವು ವರ್ಷಾವಧಿ ಸಸಿಗಳು ಸಿಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಶ್ರಾವಣ ಮಾಸ ಆಗಸ್ಟ್ ತಿಂಗಳೊಳಗೆ ರೇಟ್ ಜಾಸ್ತಿ ಇರ್ತದೆ, ಉಳಿದಂತೆ ಕಡಿಮೆ ಆಗ್ತದೆ. ಆ ಕಾರಣಕ್ಕಾಗಿ ಅವರಿಗೇನು ಅಂತ ಇದ್ರೆ ಟಿಶ್ಯೂ ಕಲ್ಚರ್ ಲ್ಯಾಬ್ನವರಿಗೆ ಒಂದು ಮಾಸ್ ಪ್ರೊಡಕ್ಷನ್ ಮಾಡಿದ್ರೆ ವರ್ಕೌಟ್ ಆಗ್ಬೇಕಲ್ಲ. ಈಗ ಸಸಿ ನಾ ಮಾಡಿದ್ದೇನೆ ಅಂದ್ರೆ ಮಾಡಿದ ಖಾಲಿ ಆಗ್ಬೇಕಲ್ಲ. ಅದು ಪ್ರಾಬ್ಲಮ್ ಆಗೋದಕ್ಕಾಗಿ ಅವ್ರು ಉಳಿದ ಎಲ್ಲ ತಳಿಗಳನ್ನು ಮಾಡೋದಿಲ್ಲ, ಮಾಡ್ಲಿಕ್ಕೆ ಬರ್ತದೆ ಎಲ್ಲ ತಳಿಗಳನ್ನು ಮಾಡ್ಲಿಕ್ಕೆ ಬರ್ತದೆ. ಆದ್ರೆ ಕಮರ್ಷಿಯಲಿ ವರ್ಕೌಟ್ ಆಗುದಿಲ್ಲ ಅನ್ನೋ ಕಾರಣಕ್ಕಾಗಿ ಇವೆರಡು ತಳಿಗಳನ್ನು ಮಾತ್ರ ಜಾಸ್ತಿ ಮಾಡ್ತಾರೆ. ಬೇಡಿಕೆನೂ ಇದಕ್ಕೆ ಜಾಸ್ತಿ ಇದೆ. ಹೌದು, ಬೇಡಿಕೆನೂ ಇದಕ್ಕೆ ಜಾಸ್ತಿ ಇದೆ. ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ಬರುತ್ತೆ ಅದರಲ್ಲಿ? ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂದ್ರೆ ನೀವು ಈಗ ಇಲ್ಲಿ ನಾನು ಹತ್ತಿರದಲ್ಲಿ ಎಕ್ಸ್ಪೋರ್ಟ್ ಮಾಡಿದ್ದೆ ಯಾರನ್ನು ನೋಡಲಿಲ್ಲ, ಬಟ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡ್ಬೋದು, ದೊಡ್ಡ ವಿಷಯ ಏನಲ್ಲ. ಮಾಡ್ಬೋದು. ನಿಮ್ಮ ಬಾಳೆ ಬೇರೆ ರಾಜ್ಯಕ್ಕೆ ಹೋಗೋದಂಗಿಲ್ಲ? ನಮ್ಮ ಬಾಳೆ ಬೇರೆ ರಾಜ್ಯ ಅಂದ್ರೆ ಗೋವಾಕ್ ಹೋಗ್ತದೆ ನಾರ್ಮಲಿ. ನಮ್ಮಲ್ಲಿ ಇಲ್ಲಿ ನಿಯರೆಸ್ಟ್ ಅಂದ್ರೆ ಗೋವಾಕ್ ಹೋಗ್ತದೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಬಾಳೆ ಬೆಳೀತಾರೆ. ಹೌದು, ಮಹಾರಾಷ್ಟ್ರದಾಗ ಬೆಳೀತಾರೆ, ಆಂಧ್ರದಾಗ ಬೆಳೀತಾರೆ, ತಮಿಳುನಾಡಿನಲ್ಲಿ ಬೆಳೀತಾರೆ. ಆಮೇಲೆ ನಮ್ಮ ಬಾಳೆ ಈ ಏರಿಯಾದ ಬಾಳೆ ಬೆಂಗಳೂರು ಸೈಡ್ ನಡೆಯಲ್ಲ, ಅದರ ಗಾತ್ರ ಮತ್ತೆ ಕಲರ್. ಬೆಂಗಳೂರು ವಿಶೇಷವಾಗಿ ಬಯಸ್ತಾರ? ಹೌದು, ಬೆಂಗಳೂರಿನೊಳಗೆ ಎಸ್ಪೆಷಲಿ ಚಿಕ್ಕಬಳ್ಳಾಪುರ ಏರಿಯಾ ಎಲ್ಲ ಇದಾವಲ್ಲ, ಅಲ್ಲಿ ಬಾಳೆ ಬಹಳ ಚೆನ್ನಾಗಿ ಬರ್ತದೆ. ಅಂದ್ರೆ ಇಲ್ಲಿಗಿಂತ ಸ್ವಲ್ಪ ಸೈಜ್ ದೊಡ್ಡ ಇರ್ತದೆ, ಕಲರ್ ಚೆನ್ನಾಗಿ ಬರ್ತದೆ. ಆಮೇಲೆ ನಮ್ಮ ಮಲೆನಾಡು ಏರಿಯಾದಾಗ ಅದಕ್ಕೆ ಸ್ವಲ್ಪ ಫಂಗಲ್ ಡಿಸೀಸ್ ಸ್ವಲ್ಪ ಜಾಸ್ತಿ, ಶಿಲೀಂಧ್ರ ರೋಗಗಳು ಏನಿದಾವಲ್ಲ ಜಾಸ್ತಿ, ಅವ್ರಿಗೆ ಸ್ವಲ್ಪ ಕಡಿಮೆ. ನಂಜನಗೂಡಿನ ರಸಬಾಳೆ ಅತ್ಯಂತ ಪ್ರಸಿದ್ಧ ಅಲ್ಲ? ಹೌದು, ರಸಬಾಳೆ ಪ್ರಸಿದ್ಧ. ಆದ್ರೆ ಏನಾಗಿದೆ ಅಂದ್ರೆ ರಸಬಾಳೆಯನ್ನ ಆ ಪ್ರಮಾಣದಾಗ ಬೆಳೆಯೋರಿಲ್ಲ. ಬೇಡಿಕೆ ಇದ್ರು, ಬೇಡಿಕೆ ಇದ್ರು ಅಂತ ಹೇಳಿದ್ರೆ ಕಮರ್ಷಿಯಲ್ ಬೇಡಿಕೆ ಬೇರೆ. ಈ ಮಾರ್ಕೆಟ್ನಾಗೆ ನೀವು ಖರೀದಿ ಮಾಡುವಾಗ ಒಂದು ಬಾಳೆಹಣ್ಣಿಗೆ ನಾನು 5 ರೂಪಾಯಿ ಕೊಟ್ಟೆ 8 ರೂಪಾಯಿ ಕೊಟ್ಟೆ ಅಂತ ಹೇಳೋದು ಬೇರೆ ವಿಷಯ. ಆದ್ರೆ ಅದು 1 ಟನ್ ಬಾಳೆಹಣ್ಣು ಇದ್ದಾಗ ಅದಕ್ಕೆ ಮಾರ್ಕೆಟ್ ಹೆಂಗಾಗ್ತದೆ ಅನ್ನೋದು ಒಂದು ಬೇರೆ ವಿಷಯ. ಈ ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗೋದಕ್ಕಾಗಿ ಆ ತರದ ವೆರೈಟಿಗಳನ್ನ ಟಿಶ್ಯೂ ಕಲ್ಚರ್ನವ್ರು ಮಾಡೋದಿಲ್ಲ. ಅಡಿಕೆಯಲ್ಲಿ ಒಂದೊಂದು ಗೊನಿಗೆ ಇಷ್ಟು ಕಾಯಿ ಇಷ್ಟು ಬಿಟ್ಟರೆ ಹೆಚ್ಚು ಲಾಭದಾಯಕ ಅನ್ನೋದು ಕೂಡ ಇರುತ್ತೆ. ನೀವು ಗೊನಿಯಲ್ಲಿ ಹೆಚ್ಚು ಕಾಯಿ ಇರುವಂತ ಗೊನಿಯನ್ನು ಬೆಳೆದಿದ್ದೀರಿ, ಅದಕ್ಕೂ ಕೂಡ ನಿಮ್ಗೆ ಪ್ರೈಸ್ ಬಂದಿದೆ. ಜಿಲ್ಲಾ ಮಟ್ಟದ ಪ್ರಥಮ ಬಹುಮಾನ ಬಂದಿದೆ ಅಡಿಕೆ ಗೊನೆಯೊಳಗೆ. ಇದಕ್ಕೆ ವರ್ಷ 3 ವರ್ಷದಿಂದ ನಾನು 2014 ಹೊಂದ್ಕೊಂಡಿದ್ದೆ. ಹೇಗೆ ಅದನ್ನು ಬೆಳೆಸಿದ್ದು, ತಾನಾಗಿ ಬೆಳೀತು ಅಥವಾ ನಿಮ್ಮ ಎಫರ್ಟ್ ಏನಾದರೂ? ಇಲ್ಲ, ನನ್ನ ಪ್ಲಾಟ್ನ ಯೂನಿಫಾರ್ಮಿಟಿ ಡ್ರೈನೇಜ್ ಮೇಂಟೈನ್ ಮಾಡಿರೋದೆ ನಮ್ಮ ಪ್ಲಾಟಿನ ಇದು. ನಮ್ಮ ನೀರಾವರಿ ವ್ಯವಸ್ಥೆ ಸರಿ ಮಾಡ್ಕೊಂಡಿರೋದೆ, ಬಸಿ ನೀರು ಮತ್ತು ಮೇಲೆ ನೀರು ಕೊಡೋದು ಎರಡೇ ನನ್ನ ಪ್ಲಸ್ ಪಾಯಿಂಟ್. ಬಸಿಗಾಲುವೆ ಮಾಡಿತ್ತು. ನಮ್ಮ ಮಣ್ಣಿನೊಳಗೆ ಏನಾಗ್ತದೆ ಅಂದರೆ, ನೀವು ಮಳೆಗಾಲದಾಗ ನೀರು ಜಾಸ್ತಿ ಆಗ್ತದೆ, ಬೇಸಿಗೆಯೊಳಗೆ ನೀರು ಕಡಿಮೆ ಆಗ್ತದೆ. ಮಳೆಗಾಲದಾಗ ಬಸಿಗಾಲುವೆ ಬೇಕು, ಬೇಸಿಗೆಯೊಳಗೆ ಮೇಲೆ ನೀರು ಬೇಕು. ಎರಡಕ್ಕೂ ವ್ಯವಸ್ಥೆ ಮಾಡಿರೋದೆ ನನ್ನ ಪ್ಲಸ್ ಪಾಯಿಂಟ್. ಅದರಿಂದ ನನಗೆ ಚೆನ್ನಾಗಾಗಿರೋದು. ಹೇಗೆ ಎರಡಕ್ಕೂ ವ್ಯವಸ್ಥೆ ಮಾಡಿತ್ತು? ಕಾಲುವೆಗಳನ್ನು ಮಾಡಿದ್ದೇನೆ, ನೀರಾವರಿ ಮಾಡಿದ್ದೇನೆ, ಒಂದು ದೊಡ್ಡ ಕೆರೆ ಮಾಡ್ಕೊಂಡಿದ್ದೇನೆ. ಕೆರೆಯಿಂದ ಹನಿ ನೀರಾವರಿನ ಅಥವಾ ಹೈ ಮೈಕ್ರೋ ಸ್ಪ್ರಿಂಕ್ಲರ್? ಯಾಕೆ ತುಂತುರು ಮಾಡೋದು? ಅದು ನಿಮಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಸುಲಭ. ಈಗ ನೀವು ಡ್ರಿಪ್ ಮಾಡಿದ್ರು, ಡ್ರಿಪ್ಪಿನ ನೀರಾವರಿ ವ್ಯವಸ್ಥೆನೂ ಒಳ್ಳೇದೆ. ಆದರೆ ನಾವು ಕೆರೆ ನೀರಾದಾಗ ಆ ಕೆರೆ ನೀರಿನೊಳಗೆ ಸಣ್ಣದೊಂದು ಮಣ್ಣಿನ ಅಂಶ ಬರ್ತದೆ, ಆ ಮೈಕ್ರೋ ಟ್ಯೂಬ್ಗಳು ಕಟ್ಟಿಗಳಿಗೆ ಶುರುವಾಗ್ತವೆ. ನೀವು ಮೈಕ್ರೋ ಸ್ಪ್ರಿಂಕ್ಲರ್ ಆದರೆ ನೀವು ನೋಡಿ ಗುರುತಿಸ್ಬೋದು, ಮೈಕ್ರೋ ಟ್ಯೂಬ್ನೊಳಗೆ ಹಂಗಾಗೋದಿಲ್ಲ. ನೀವು ಗಿಡ ಒಣಗಿದ ಮೇಲೆ ನೀರು ಅದಕ್ಕೆ ಹೋಗ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ದಿವಸ ನೋಡ್ಲಿಕ್ಕೂ ಆಗೋದಿಲ್ಲ. ಈಗ ಒಂದು ಎಕರೆಗೆ 1,000 ಚಿಲ್ಲರೆ ಪಾಯಿಂಟ್ಸ್ ಆಗ್ತವೆ, ಪ್ರತಿ ದಿವಸ ನೋಡ್ಲಿಕ್ಕಾಗೋದಿಲ್ಲ. ಅವು ಕಟ್ಕೊಂಡಿದ್ರು ಗೊತ್ತಾಗೋದಿಲ್ಲ, ಅದು ಪ್ರಾಬ್ಲಮ್ ಆಗ್ತದೆ. ನೀವು ಬೋರ್ವೆಲ್ ನೀರಾದರೆ ಅದರೊಳಗೆ ಆ ಕಟ್ಟಿಗಳ ಪ್ರಾಬ್ಲಮ್ ಕಡಿಮೆ ಆಗ್ತದೆ. ನೀರು ಹಾಯ್ಲಿಕ್ಕೆ ಅಂದರೆ ಹಾಯಿಸೋದು ಅಂತ ಹೇಳಲ್ಲ, ನೀರು ಹರಿಸೋದು, ಆ ರೀತಿ ಮಾಡಿದರೆ? ನೀರು ಹರಿಸೋದು ಮಾಡಿದರೆ ವೇಸ್ಟ್, ಅದರೊಳಗೆ ಮಣ್ಣು ಚೌಕಳಿಂದ ಹಿಡಿದು ಎಲ್ಲದೂ ಆಗ್ತದೆ, ಆಮೇಲೆ ಅಷ್ಟು ಬೇಕಾಗೋದಿಲ್ಲ. ಅಂದರೆ ಒಂದ್ಸಲ ನಾವು ಅದರಲ್ಲಿ ನೀರು ಹರಿಸಿದ್ವಿ ಅಂದರೆ, ನೀರು ನಿಲ್ಲಿಸಿದ್ವಿ ಅಂತೇಳಿದ್ರೆ, ಬೇಸಿಗೆ ಸಂದರ್ಭದೊಳಗೆ ಅಲ್ಲಿ ತಂಪಿರುತ್ತೆ, ಅಲ್ಲಿ ತಂಪಿಗೆ ಬೇರುಗಳು ಕೂಡ ಚಾಚ್ಕೊಂಡು ಬರ್ತವೆ, ಚಾಚ್ಕೊಂಡು ಬಂದಷ್ಟು ಪೋಷಕಾಂಶಗಳು ಲಭ್ಯ ಆಗ್ತವೆ. ಮತ್ತು ಆ ತಂಪಿನೊಳಗೆ ನಾವು ಯಾವ ಅನೇಕ ತರಕಾರಿ ಗಿಡಗಳನ್ನು ಹಾಕ್ಕೋಬಹುದು, ಹಣ್ಣಿನ ಗಿಡಗಳನ್ನು ಹಾಕ್ಕೋಬಹುದು, ತಿಂಗಳ ಗಿಡಗಳನ್ನು ಹಾಕ್ಕೋಬಹುದು, ಹೂವಿನ ಬೆಳೆಗಳನ್ನು ಹಾಕ್ಕೋಬಹುದು. ಇವೆಲ್ಲ ಕೂಡ ಅನುಕೂಲ ಇದೆ. ಮತ್ತೆ ಇಲ್ಲಿ ಸಾವಯವ ಪದಾರ್ಥ ಏನೇನಿದೆ ಆ ಬೋದ್ನಲ್ಲೇ ಹಾಕಿಬಿಟ್ರೆ ಅಲ್ಲೇ ಕಳೀತು, ಮತ್ತು ನಮ್ಮ ಬೆಳೆಗಳಿಗೆ ಎಲ್ಲ ಪೋಷಕಾಂಶ ಸಿಕ್ಕಂಗಾಗುತ್ತೆ. ಈ ರೀತಿನೂ ರೈತರು ಹೇಳ್ತಾರೆ, ಪ್ರಯೋಗ ಮಾಡಿದ್ದಾರೆ. ಆದರೆ ಇಲ್ಲಿ ಅಡಿಕೆ ಬೆಳೆಗೆ ಬೇರಿನ ಉಸಿರಾಟವೂ ಮುಖ್ಯ. ನೀವು ಬರೀ ನೀರಲ್ಲ, ಬೇರಿಗೆ ಗಾಳಿ ಆಡೋದು ಮುಖ್ಯನೇ. ಆ ಬೇರಿಗೆ ಗಾಳಿ ಆಡದೆ ನೀವು ನೀರು ನಿಲ್ಲಿಸಿದೀನಿ ಅಂತಾದ್ರೆ ಬೆಳವಣಿಗೆ ಕುಂಠಿತ ಆಗ್ತದೆ. ಅದರಲ್ಲಿ ನೀರು ನಿಲ್ಲಿಸೋದು ಅಂದರೆ ಯಾವಾಗಲೂ ಅಂತಲ್ಲ, 15 ದಿನಕ್ಕೊಂದ್ಸಲ 20 ದಿನಕ್ಕೊಂದ್ಸಲ ನೀರನ್ನು ನಿಲ್ಲಿಸ್ಬಿಡೋದು. ಒಂದು ದಿನದೊಳಗೆ ಅದು ಬಗ್ಸ ಹಿಂಗೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಆ ನಂತರ 2-3 ದಿನ ಬಿಟ್ಟು ಒಂದು ಹದಕ್ಕೆ ಬರುತ್ತೆ, ಅಲ್ಲಿ ನೀರೂ ಸಿಗುತ್ತೆ, ಗಾಳಿನೂ ಸಿಗುತ್ತೆ. ತೇವಾಂಶ ಸಿಗಬೇಕು, ನೀರಲ್ಲ, ಬೆಳೆಗಳಿಗೆ ತೇವಾಂಶ ಸಿಗಬೇಕು ಅಂತ. ಮತ್ತು ನೀರು ಆಯಿತು ಅಂತೇಳಿ ಉಸಿರಾಟ ಉಸಿರುಗಟ್ಟಿದಂಗೆ ಆಗುತ್ತೆ ಬೆಳೆ ಬೇರುಗಳಿಗೆ ಅಲ್ವಾ. ಆ ಒಂದು ಹದವರಿತ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ. ಆದರೆ ಇಲ್ಲಿ ಆ ಥರದ ನೀರು ನಿಲ್ಲಿಸುವಿಕೆ ಇದೆಯಲ್ಲ, ಜಾಸ್ತಿ ನೀರು ಬೀಳ್ತದೆ. ಮೊದಲನೇ ವಿಷಯ, ನಿಮಗೆ ಜಾಸ್ತಿ ನೀರು ಬೇಕಾಗ್ತದೆ. ಅದಕ್ಕಿಂತ ನೀವು ಮೈಕ್ರೋ ಸ್ಪ್ರಿಂಕ್ಲರ್ ಭಾಳ ಚೆನ್ನಾಗಿದೆಯಲ್ಲ. ನೀವು ಮೈಕ್ರೋ ಸ್ಪ್ರಿಂಕ್ಲರ್ ಒಳಗೆ ಮೊದಲನೇ ವಿಷಯ ಅಂದರೆ ಒಂದು ಕಳೆ ಜಾಸ್ತಿ ಆಗ್ತದೆ ಅಂತ ಒಂದು ಬಿಟ್ಟರೆ ನೀವು ಉಳಿದಂತೆ ಏನೂ ಪ್ರಾಬ್ಲಮ್ ಇಲ್ಲ. ಮೈಕ್ರೋ ಸ್ಪ್ರಿಂಕ್ಲರ್ದು ಒಂದು ಏನಂದರೆ, ನಾವು ಮ್ಯಾಲೆ ಮಣ್ಣು ತೊಯ್ದಂಗೆ ಕಾಣುತ್ತೆ, ಒಳಗೆ ಹೋಗಿದೆಯಾ ಅನ್ನೋದು ಗೊತ್ತಾಗಲ್ಲ. ಅಲ್ಲಿ ಕೂಡ ಇಲ್ಲ ಹೋಗುತ್ತೆ. ಅದು ನೀವು ರೆಗ್ಯುಲರ್ ಇಂತಿಷ್ಟು ಗಂಟೆ ಅಂತ ನೀರು ಬಿಟ್ಟರೆ ನಿಮ್ಗೆ ಗಿಡ ನೋಡಿದಾಗೆ ಗೊತ್ತಾಗ್ಬಿಡುತ್ತೆ. ಅದು ಅದು ಒಂದು ಇದೇನೆ, ನೀವು ಎಷ್ಟು ಗಂಟೆ ನೀರು ಬಿಡ್ತೀರಿ ಅನ್ನೋದ್ರ ಮೇಲೆ, ಎಷ್ಟು ದಿವಸಕ್ಕೆ ಬಿಡ್ತೀರಿ ಅನ್ನೋದ್ರ ಮೇಲೆ. ಅಂದರೆ ನಾವು ಹೆಚ್ಚು ಕಮ್ಮಿ ನಾವೆಲ್ಲ ಈಗ ಏನಂದ್ರೆ 1.5 ಗಂಟೆ 2 ಗಂಟೆ ಪ್ರತಿದಿನ ಬಿಡ್ತೀವಿ. ಅದರಲ್ಲಿ ನಿಮಗೆ ಒಂದು ಜ್ಞಾನ ಬಂದಿದೆ, ಈ ಗಿಡಕ್ಕೆ ಎಷ್ಟು ಬೇಕು, ಎಷ್ಟು ನಿಮಿಷ ಬಿಡಬೇಕು, ಎಷ್ಟು ತಾಸು ಬಿಡಬೇಕು ಅನ್ನೋದು ಗೊತ್ತಾಗಿದೆ. ಬೆಳೆಗಳು ಕೂಡ ಹೇಳ್ತಾ ಇರ್ತವೆ ನೀರು ಬೇಕು ಬೇಡ ಗೊತ್ತಾಗತ್ತೆ. ಅಲ್ಲಿ ನಾವು ನೀರು ಕೊಟ್ಟಾಗ ತೇವಾಂಶವನ್ನು ನಿರ್ವಹಣೆ ಮಾಡಬೇಕು ಅಂತ ಅಂದಾಗ ಸರಿಯಾಗಿ ಮಲ್ಚಿಂಗ್ ಮಾಡಬೇಕು, ಮುಚ್ಚಿಗೆ ಹಾಕೋದ್ರಿಂದ 8 ದಿನ ತೇವಾಂಶ ಬರೋದು, 15 ದಿನ ಬರುತ್ತೆ ಸಿಗುತ್ತೆ ನಮ್ಮ ಬೆಳೆಗಳಿಗೆ. ಮತ್ತು ಅಲ್ಲಿ ಮುಚ್ಚಿಗೆ ಹಾಕೋದ್ರಿಂದ ಮುಚ್ಚಿಗೆಯಿಂದ ನಮಗೆ ಮತ್ತೆ ಅದು ಕಳೆತು ಗೊಬ್ಬರ ಆಗಿ ಮಣ್ಣಿನ ಒಂದು ಫಲವತ್ತತೆ ಜಾಸ್ತಿ ಆಗುತ್ತೆ, ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಜಾಸ್ತಿ ಆಗುತ್ತೆ, ಎರೆಹುಳುಗಳ ಚಟುವಟಿಕೆ ಜಾಸ್ತಿ ಆಗುತ್ತೆ. ಅದು ಹೌದು, ನೀವು ಮಲ್ಚಿಂಗ್ ಮಾಡೋದ್ರಿಂದ ಆಗೋದು ಹೌದು. ಆದರೆ ನೀವು ಲಾರ್ಜ್ ಸ್ಕೇಲ್ ಮಾಡಿದಾಗ ಆ ಮಲ್ಚಿಂಗ್ ಪ್ರೊಸೆಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಈಗ ನಿಮಗೆ ಒಂದು ಸಣ್ಣ ಏರಿಯಾದೇ ನೀವು ಮಾಡ್ಬೋದು ಮಲ್ಚಿಂಗ್ ಮಾಡ್ಬೋದು, ಅದಕ್ಕೆ ಸಪ್ಪೆ ತಂದು ಮುಚ್ಬೋದು, ಸೋಗೆನೆ ಮುಚ್ಬೋದು, ಸಗಣಿ ನಾಡಿನೂ ಹಾಕ್ಬೋದು, ಅದರೊಳಗೆ ನೀವು ಉಳಿದೆಲ್ಲಕ್ಕೆ ಇದನ್ನು ಮಾಡ್ಬೋದು. ಏರಿಯಾ ಜಾಸ್ತಿ ಆದಂತೆ ಅವನ್ನೆಲ್ಲ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಹೋಗ್ತದೆ. ಮುಚ್ಚಿಗೆ ಅಂದರೆ ಬರೀ ಒಣ ಮುಚ್ಚಿಗೆ ಅಲ್ಲ, ಈಗ ನಾವು ಬಳ್ಳಿ ಹಾಕ್ತೀವಿ, ಈಗ ಬಳ್ಳಿ ಹಾಕಿದ್ರೆ ಬಳ್ಳಿ ಹರಡಿತಂದ್ರೆ ಅದು ಜೀವಂತ ಹೊದಿಕೆ ಅಂತೇಳಂತೀವಿ. ಆ ರೀತಿನೂ ಮಾಡ್ಬೋದಾ ಅಂತ ಬಳ್ಳಿಗಳನ್ನು ಹರಡುವುದು ಮಾಡ್ಬೋದು, ಅದನ್ನು ಎಸ್ಪೆಷಲಿ ರಬ್ಬರ್ನಲ್ಲೂ ಮಾಡ್ತಾರೆ ಅದನ್ನ. ಆದರೆ ಅವು ಆ್ಯಕ್ಚುಲಿ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ. ಈಗೇನಾಗ್ತದೆ ಅಂತ ಹೇಳಿದರೆ, ನೀವು ಬಳ್ಳಿ ಈ ಪ್ಲಾಟರ್ಗಳು ಸಾಮಾನ್ಯವಾಗಿ ಕ್ಲೀನಾಗೇ ಇರಬೇಕಾಗ್ತದೆ. ಯಾಕೆಂದರೆ ನಾವು ಎಷ್ಟೆಷ್ಟೊತ್ತಿಗೋ ಓಡಾಡ್ತೀವಿ, ಎಷ್ಟೆಷ್ಟೊತ್ತಿಗೋ ನೀರು ಬಿಡ್ತೀವಿ, ಗೇಟ್ ವಾಲ್ ಚೇಂಜ್ ಮಾಡಲಿಕ್ಕೆ ಓಡಾಡ್ತಿರ್ತೀವಿ, ಹಾವುಗಳು ಇರ್ತವೆ, ಹುಳುಗಳು ಇರ್ತವೆ, ಇದು ನಮಗೆ ರೆಗ್ಯುಲರ್ ಓಡಾಡಲಿಕ್ಕೆ ಬರುವಂಥ ಪ್ರಸಂಗ ಇರಬೇಕು. ನೀವು ಈ ಹುಲ್ಲು ಬೆಳೆದಂಥ ಸದೆ ಬೆಳೆದಂಥ ಜಾಗದೊಳಗಾದರೆ ಎಲ್ಲ ಹೊತ್ತಿನಲ್ಲಿ ಹೋಗ್ಲಿಕ್ಕಾಗೋದಿಲ್ಲ, ಅದು ಒಂದು ಸಮಸ್ಯೆನೇ, ಅದು ಪ್ರಾಕ್ಟಿಕಲ್ ಪ್ರಾಬ್ಲಮ್. ಅದು ನೀವು ಅದು ಮುಚ್ಚಿಗೆ ಮಾಡೋದು ಕರೆಕ್ಟ್ ಒಪ್ಪಿಕೊತೇನೆ ನಾನು, ಆದರೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ. ಗಂಬೂಟು ಅಂತವೆಲ್ಲ ಹಾಕೊಂಡು ಅವನು ಕೂಡ ಯಾವಾಗಲೂ ಹಾಕೋಬೇಕು ಗಂಬೂಟು. ಅಲ್ಲ ಅದನ್ನು ನಾವು ಬಳಸ್ತೇವೆ, ನಾನು ನಮ್ಮ ಮಳಗಳಿಗೆಲ್ಲ ತಂದುಕೊಟ್ಟಿದ್ದೇನೆ, ಗಂಬೂಟುಗಳನ್ನು ತಂದುಕೊಟ್ಟಿದ್ದೇನೆ. ನೀವೇನು ಸ್ಪ್ರೇ ಮಾಡಬೇಕಾದ್ರೆ ಹೆಲ್ಮೆಟ್ ಗಿಟ್ಮೆಟಿಂದ ಹಿಡಿದು ತಂದುಕೊಟ್ಟಿದ್ದೇನೆ ನಾನು, ಹೆಲ್ಮೆಟ್ ಹ್ಯಾಂಡ್ ಗ್ಲೋಸ್ ಎಲ್ಲದೂ ಇರ್ತದೆ. ಆದರೆ ಅದನ್ನು ಎಲ್ಲ ಹೊತ್ತಿನಲ್ಲೂ ಬಳಸ್ಲಿಕ್ಕೂ ಆಗೋದಿಲ್ಲ, ಅದು ಸಮಸ್ಯೆ ಆಗ್ತದೆ. ಹೇಗೆ ಅನಿಸುತ್ತೆ ಅಡಿಕೆ? ಅಡಿಕೆ ಚೆನ್ನಾಗಿ, ಅಡಿಕೆ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದರೆ ಸ್ವಲ್ಪ ಇನಿಷಿಯಲ್ ಕಷ್ಟಗಳು ಜಾಸ್ತಿ, ಆದರೆ ಈಗಿರೋ ಎಲ್ಲ ಬೆಳೆಗಳೊಳಗೆ ಒಳ್ಳೆ ಬೆಳೆ. ಅದಕ್ಕೆ ಕಾಳು ಮೆಣಸನ್ನು ಹಬ್ಸಿರಿ. ಅಡಿಕೆಗೆ ನಾನು ಕಾಳು ಮೆಣಸು ಹಾಕೋ ಆಲೋಚನೆ ಒಳಗಿಲ್ಲ. ಅದಕ್ಕೆ ಏನಾಗ್ತದೆ ಅಂತಂದರೆ, ಅಡಿಕೆ ಕಾಳು ಮೆಣಸು ಪರಸ್ಪರ ನೀರು ವಿರುದ್ಧವಾಗಿ ಬೆಳಿತಾವೆ. ನವಂಬರ್ ಡಿಸೆಂಬರ್ದಲ್ಲಿ ಅಡಿಕೆಗೆ ನೀರು ಜಾಸ್ತಿ ಬೇಕು, ಕಾಳು ಮೆಣಸಿಗೆ ಕಡಿಮೆ ಬೇಕು. ನೀವು ಅಡಿಕೆ ಕೊಟ್ಟರೆ ಕಾಳು ಮೆಣಸಿಗೆ ಜಾಸ್ತಿ ಆಗ್ತದೆ, ನೀವು ಕಾಳು ಮೆಣಸಿನ ಲೆಕ್ಕ ಕಡಿಮೆ ಕೊಟ್ಟರೆ ಅಡಿಕೆ ಕಡಿಮೆ. ಆ ಪ್ರಾಬ್ಲಮ್ಗಾಗಿ ನಾನು ಅದನ್ನ ಮಾಡಲಿಕ್ಕೆ ತಯಾರಿಲ್ಲ. ಬೇರೆ ರೈತರು ಹೇಗೆ ಮಾಡ್ತಾ ಇದ್ದಾರೆ ಹಂಗಾದ್ರೆ, ಅವ್ರಿಗೇನು ತೊಂದರೆ ಆಗಿದೆ? ಇಲ್ಲ, ಅದು ಸಿಲ್ವರ್ ಓಕ್ನಲ್ಲಿ ಮಾಡ್ತಾರೆ. ಈಗ ಹೊಸದಾಗಿ ಪ್ಲಾಟ್ ಮಾಡೋರೆಲ್ಲ ಏನು ಮಾಡ್ತಾರೆ ಅಂದರೆ, ಸಿಲ್ವರ್ ಓಕ್ ಗಿಡಗಳನ್ನು ನೆಟ್ಟಿರ್ತಾರೆ, ಸಿಲ್ವರ್ ಓಕ್ಗೆ ಬೆಳೆಸ್ತಾರೆ, ಅದಕ್ಕೆ ಸಪ್ರೇಟ್ ನೀರಾವರಿ ವ್ಯವಸ್ಥೆನೇ ಮಾಡ್ತಾರೆ. ಹಾಂ, ಅವ್ರು ಅದಕ್ಕೆ ಯಾವಾಗ ಬೇಕೋ ಅವಾಗ ಕೊಡ್ತಾರೆ. ಅಂದರೆ ಅಡಿಕೆ ಒಳಗೆ ಸಿಲ್ವರ್ ಓಕ್ ಹಾಕೋದಾ? ಅಲ್ಲ, ಸಪ್ರೇಟ್ ಸೈಡಿಗೆ ಬಾರ್ಡ್ರಿಗೆ. ಇನ್ನು ಬರೀತಾ ಈಗ ಇಲ್ಲಿ ಕೆಲವು ಕಡೆಗೆಲ್ಲ ಮಾಡದಂತೆ ಅಂದರೆ, ಮಧ್ಯೆ ಎರಡು ಲೈನ್ ಅಡಿಕೆ, ಅದು ಬಿಟ್ಟು ಎರಡು ಲೈನ್ ಸಿಲ್ವರ್ ಓಕ್, ಆ ಸಿಲ್ವರ್ ಓಕಿಗೆ ಅಷ್ಟೇ ಕಾಳು ಮೆಣಸು ಹಾಕೋದು, ಹೀಗೆಲ್ಲ ಮಾಡ್ತಿದ್ದಾರೆ, ಪ್ರಯೋಗ ಸುಮಾರು ಮಾಡ್ತಿದ್ದಾರೆ ಇತ್ತೀಚೆಗೆ ಭಾಳ ಮಾಡ್ತಿದ್ದಾರೆ. ಅಂದ್ರೆ ಅಡಿಕೆ ಮತ್ತು ತೆಂಗಿಗೆ ಮುಂಚಿನಿಂದ ಹಬ್ಬಿಸ್ತಿದ್ರು. ಹೌದು, ಮುಂಚೆ ಇದನ್ನೆಲ್ಲ ಮಾಡುವ ಅಂದ್ರೆ ಕೃಷಿಯೊಳಗೆ ತೊಡಕೊಳ್ಳೋದೇ ಕಡಿಮೆ ಇತ್ತು. ಈಗ ಕೃಷಿಯಿಂದ ಓಡೋ ಜನ ಎಷ್ಟು ಜಾಸ್ತಿ ಆಗಿದಾರ, ಕೃಷಿ ಒಳಗಿದ್ದವರು ಪ್ರಯೋಗನೂ ಜಾಸ್ತಿ ಮಾಡ್ತಿದ್ದಾರೆ, ಆ ಕಾರಣಕ್ಕಾಗಿ ಆಗ್ತದೆ ಇದು. ಒಟ್ಟಾರೆ ನಿಮ್ಮ ಕೃಷಿಯ ಬದುಕಿನೊಳಗೆ ಈ ನಿರ್ಧಾರ ಸರಿ ಅನಿಸ್ತು, ಈ ನಿರ್ಧಾರ ತಪ್ಪು ಅನಿಸ್ತು, ಹಂಗೇನಿದೆಯಾ? ನನಗೆ ಮೊದಲಿಗೆ ಮೊದಲನೇ ವರ್ಷ ಬೆಳೆ ಬಂದಾಗ, ಬಾಳೆ ಬೆಳೆ ಬಂದಾಗ 2 ರೂಪಾಯಿ ಕೆ ಜಿ ಆದಾಗ ನಾನು ಈ ದಂಧೆಗೆ ಬಂದು ತಪ್ಪು ಮಾಡಿದ್ದೆ ಅನ್ನೋ ಅನಿಸಿತ್ತು. ಆದರೆ ಇದು ಈ ಯಾವುದೇ ನೌಕರಿ ಅಂತ ಆಗಲಿ, ಯಾವುದೇ ಬಿಸ್ನೆಸ್ ಅಂತ ಆಗಲಿ, ಇಮ್ಮಿಡಿಯೇಟ್ ಕ್ಯಾಶ್ ಬರುವ ವ್ಯವಸ್ಥೆ ಅಲ್ಲ. ನೀವಿಲ್ಲಿ ಕಾಯಬೇಕು, ಕಾದಾಗ ನಿಮಗೆ ಬದುಕಬಹುದು, ಏನು ತೊಂದರೆ ಇಲ್ಲ. ಆದರೆ ಅದರಂತೆ ಇದು ರಿಲ್ಯಾಕ್ಸ್ ಆಗಿ ಬದುಕ್ತೀವಿ, ಹಾಗೆ ಬದುಕಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಕಷ್ಟವೇ. ಮತ್ತೆ ಎಲ್ಲನೂ ಮೆಕನೈಸ್ಡ್ ಮಾಡಿರಿ ಅನ್ಸುತ್ತೆ. ಹಾಂ, ಇನ್ನು ಮುಂದಿನ ಕೃಷಿ ಉಳಿಬೇಕು ಅಂದರೆ ಯಾಂತ್ರೀಕರಣ ಕಡ್ಡಾಯ ಬೇಕೇ ಬೇಕು. ನಮ್ಮಲ್ಲಿ ಎಲ್ಲ ಪ್ಲಾಟ್ಗಳಿಗೂ ಎಲ್ಲ ಕಡೆಗೂ ಮಧ್ಯ ಗಾಡಿ ಹೋಗ್ಲಿಕ್ಕೆ ರಸ್ತೆಗಳಿದ್ದಾವೆ. ಟ್ರಾನ್ಸ್ಪೋರ್ಟಿಂಗ್ ಇದೆಯಲ್ಲ, ಮೇಜರ್ ಪ್ರಾಬ್ಲಮ್ ಟ್ರಾನ್ಸ್ಪೋರ್ಟಿಂಗ್. ಮ್ಯಾಕ್ಸಿಮಮ್ ಲೇಬರ್ ಬೆಳೆದು ನೀವು ನೋಡ್ರಿ, ಚೈನಾದವರು ನಮ್ಮಲ್ಲಿ ಯಂತ್ರಗಳನ್ನು ಏನು ಬಿಟ್ಟಿದ್ದಾರೆ ಅಂದರೆ, ಫಸ್ಟ್ ಬಿಟ್ಟಿದ್ದವರು ವೀಡ್ ಕಟರ್ ಕಳೆ ಕೊಚ್ಚೋ ಯಂತ್ರ, ಅದರ ನಂತರ ಸ್ಪ್ರೇಯರ್ಗಳು, ಅದರ ನಂತರ ಮೋಟೋಕಾರ್ಟ್ಗಳು. ಅಂದರೆ ಫಸ್ಟ್ ನಮಗೆ ತೊಂದರೆ ಕೊಡೋದು, ನಮಗೆ ಯಾವುದೇ ಬೆಳೆ ಮಾಡಿದಾಗ ತೊಂದರೆ ಕೊಡೋದು ಕಳೆ. ಹಾಂ, ಅದರ ನಂತರ ನಾವು ಅದಕ್ಕೆ ಏನು ರಾಸಾಯನಿಕ ಉಪಚಾರಗಳನ್ನು ಮಾಡ್ತೀವಲ್ಲ, ಅದಕ್ಕೆ ಸ್ಪ್ರೇ ಮಾಡಲಿಕ್ಕೆ ಬೇಕಾಗುವಂಥ ಯಂತ್ರಗಳು, ಅದರ ನಂತರ ಟ್ರಾನ್ಸ್ಪೋರ್ಟಿಂಗ್. ಅವು ಮೂರನ್ನು ಗಮನಿಸಿದರೆ ನಾವು ಅದಕ್ಕೆ ವ್ಯವಸ್ಥೆ ಮಾಡಿಕೊಂಡ್ರೆ ಜನ ಕಡಿಮೆ ಇದ್ದಾಗ ಕೆಲಸ ಮಾಡಿಕೊಡ್ಬೋದು. ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕಾಯ್ತಂದ್ರೆ ಸಾವಯವ ಪದಾರ್ಥ ಮತ್ತು ಅದರಲ್ಲಿ ಸಗಣಿ ಗೊಬ್ಬರದ ಪ್ರಮಾಣ ಒಂದು ಸ್ವಲ್ಪ ಇರಬೇಕಾಗತ್ತೆ. ಏನು ಮಾಡ್ತಿರುತ್ತೆ? ಸಗಣಿ ಗೊಬ್ಬರಗಳನ್ನು ಮಾಡ್ಕೋತೀವಿ ನಾವು, ಸ್ವಲ್ಪ ಮಾಡ್ತೇನೆ. ಅಂದರೆ ನಾನು ಹೇಗೆ ಅಂತ ಹೇಳಿದರೆ, ನಾನು ಪಶುಸಂಗೋಪನೆ ಮಾಡದೆ ಹೋದರೂ ನಮ್ಮ ಕೆಲಸದವನಿಗೊಬ್ಬನಿಗೆ ಮೇಕೆಗಳನ್ನು ಕೊಡಿಸಿದ್ದೇನೆ, ಅವ್ನು ಮಾಡ್ತಾನೆ, ಅವ್ನು ನನಗೆ ಹಾಲು ಕೊಡ್ತಾನೆ, ನಮ್ಮ ಬೇಡದೊಳಗೆ ಖಾಲಿ ಇದ್ದ ಜಾಗದಾಗ ಮೇಯಿಸ್ತಾನೆ, ಎಕ್ಸ್ಟ್ರಾ ಇದ್ದ ಹುಲ್ಲುಗಳನ್ನು ಕೊಯ್ಕೋತಾನೆ. ನಾವು ಅದನ್ನು ತಂದು ಒಂದು ಸಗಣಿ ಗೊಬ್ಬರನೂ ಮಾಡ್ಕೋತೀವಿ. ಆಮೇಲೆ ನಾನು ಕೆಲವೊಂದು ಖರೀದಿನೂ ಮಾಡ್ತೇನೆ, ಸಗಣಿ ಗೊಬ್ಬರ ಖರೀದಿ ಮಾಡಿ ಸಗಣಿ ಗೊಬ್ಬರಗಳನ್ನು ಹಾಕ್ತೇನೆ, ಫರ್ಟಿಲೈಸರ್ಗಳನ್ನು ಬಳಸ್ತಾರೆ. ಈಗ ನೀವು ನಿಮ್ಮ ಹೊಲದಲ್ಲಿ ಕೆಲಸ ಮಾಡೋರಿಗೆ ಈ ರೀತಿ ಕೊಡಿಸಿದಿರಲ್ಲ, ಅದು ನಿಮ್ಮದೇ ಓನರ್ಶಿಪ್ಪು, ಅವರು ನಿರ್ವಹಣೆ ಮಾಡೋದಾ ಹೇಗೆ? ಜವಾಬ್ದಾರಿ ಎಲ್ಲ ಅವರದ್ದೇ, ಅದಕ್ಕೆ ಅಗತ್ಯ ಫೈನಾನ್ಸ್ ವ್ಯವಸ್ಥೆ ಅಷ್ಟೇ ಮಾಡಿರ್ತೇನೆ. ಅದೊಂದು ರೀತಿಯಿಂದ ನಾವು ಅವರಿಗೆ ಸಹಾಯ ಮಾಡಿದಂಗೂ ಆಗುತ್ತೆ, ಒಂದು ಅವರು ಕುಟುಂಬ ಆರ್ಥಿಕವಾಗಿ ಒಂದು ಸ್ವಲ್ಪ ಅನುಕೂಲ ಆಗುವಂಗೂ ಆಗುತ್ತೆ ಈ ರೀತಿ ಮಾಡೋದು. ಮತ್ತು ಅವ್ರಿಗೊಂದು ಕರು ಸಿಗುತ್ತೆ, ನಿಮ್ ಕೊಟ್ಟು ಬಿಟ್ಟಂತ ಹಾಲು ಸ್ವಲ್ಪ ಸಿಗುತ್ತೆ ಅಲ್ಲ? ಹೌದು, ನನಗೆ ಕೊಟ್ಟು ಬಿಟ್ಟ ಹಾಲು ಸಿಗ್ತದೆ. ಆಮೇಲೆ ಹುಲ್ಲಿಗೆ ಸಮಸ್ಯೆ ಇರುದಿಲ್ಲ. ನಮ್ಮ ಬೆಳೆದ್ರ ಪ್ಲಾಟ್ ನೊಳಗೆ ಕೊಯ್ಕೊಂಡು ಹೋಗ್ತಾರೆ, ಅಲ್ಲೇ ಕೆಲವು ಕಡೆಗೆ ಖಾಲಿ ಇದ್ದ ಜಾಗದೊಳಗೆ ಮೇಯಿಸ್ಲಿಕ್ಕೆ ಇಟ್ಕೊಂಡಿರ್ತಾರೆ, ಅದು ನಡೀತದೆ. ಮತ್ತೆ ನಿಮ್ಗೆ ನಿರಂತರವಾಗಿ ನಿಮ್ಗೆ ಒಬ್ರು ಕೆಲಸಗಾರ ಸಿಗ್ತದೆ? ಹೌದು, ನಿರಂತರವಾಗಿ ನಮ್ಮ ಅವರ ಮಧ್ಯೆ ಒಂದು ಬಾಂಧವ್ಯ. ಮಕ್ಕಳು ಶಾಲೆ ಕಳಿಸೋದು ಹಂಗೆಲ್ಲ ಆಗುತ್ತೆ? ಅವ್ರು ಕಲಿಸ್ತಾರೆ, ಅದಕ್ಕೇನು ತೊಂದರೆ ಆಗುದಿಲ್ಲ. ಒಳ್ಳೆದು ಪ್ರಭಾಕರ್ ಡೋಂಗ್ರೆ ಅವರ, ಇಲ್ಲಿ ತನಕ ನೀವು ನಮ್ಮ ಜೊತೆಗೆ ಇದು. ಒಟ್ಟಾರೆ ಕೃಷಿಯಲ್ಲಿ ಅನೇಕ ಬೆಳೆಗಳು, ಅದರಲ್ಲಿ ಇರುವಂತಹ ಕಷ್ಟ ಸುಖ ಎಲ್ಲವನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಬೇಸಾಯ ರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಕುರಿತು ಪ್ರಭಾಕರ್ ಎಸ್ ಡೋಂಗ್ರೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ಬಿ ರಾಮಡಿಗೆ. ಪ್ರಿಯ ಕೇಳುಗರೆ, ನಾಳೆ ಅಂದರೆ ಸೋಮವಾರ ದಿನಾಂಕ 6 ಸೆಪ್ಟೆಂಬರ್ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ ಕೆಡಿಸಿಸಿ ಬ್ಯಾಂಕ್ ಶತಮಾನೋತ್ಸವ ಆಚರಣೆ ಬ್ಯಾಂಕ್ ನಡೆದು ಬಂದ ದಾರಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಡಿಸಿಸಿ ಬ್ಯಾಂಕ್ ಉತ್ತರ ಕನ್ನಡ. ತಪ್ಪದೆ ಕೇಳಿ ನಾಳೆ ಬೆಳಗ್ಗೆ 9 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರ ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೂಡ ಕೇಳಬಹುದು. ಆಕಾಶವಾಣಿ ಕಾರವಾರ ಪ್ರಾಯೋಜಿತ ಕಾರ್ಯಕ್ರಮ ಸಂಭಾಳಿಸುತ್ತಾ ಸಾಗೋಣ ಬಾಳಪಥದಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ, ಭಾರತ ಸರ್ಕಾರ. ನಮಸ್ಕಾರ ಶ್ರೋತೃ ಬಾಂಧವರೇ, ನಾವು ಮತ್ತೊಮ್ಮೆ ನಿಮ್ಮೆದುರು ಹಾಜರ್. ಅದೇ ಸಮಯ, ಅದೇ ಕ್ಷಣ, ಮತ್ತದೇ ಚಿರನೂತನ ಕಾರ್ಯಕ್ರಮ ಸಂಭಾಳಿಸುತ್ತ ಸಾಗೋಣ ಬಾಳಪಥದಲ್ಲಿ ಯೊಂದಿಗೆ. ಶ್ರೋತೃಗಳೇ, ಮಾಹಿತಿ ಮತ್ತು ಮನರಂಜನೆಗಳಿಂದ ತುಂಬಿದ ಈ ಕಾರ್ಯಕ್ರಮ ನಿಮ್ಮನ್ನು ತಲುಪುತ್ತಿದೆ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ಸೌಜನ್ಯದಿಂದ. ಹೌದು, ಇವತ್ತು ನಾವು ನಿಮಗೆ ತಿಳಿಸಲಿರುವ ವಿಷಯ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಯೋಜನೆ ಅಂದ್ರೆ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಸ್ಕೀಮ್. ತುಂಬಾ ಮಹತ್ವದ ವಿಷಯ, ತಿಳಿಸಲೇಬೇಕಾದ ವಿಷಯ. ಹಾಗಾದರೆ ಶುರು ಮಾಡೋಣ ಕಾರ್ಯಕ್ರಮ ಸಂಭಾಳಿಸುತ್ತ ಸಾಗೋಣ ಬಾಳ ಪಥದಲ್ಲಿ. ನಾನು ನಿಮ್ಮ ರವಿ. ಮತ್ತು ನಾನು ಪೂಜಾ. ಸ್ನೇಹಿತರೆ, ಶಿಕ್ಷಣ ಪ್ರತಿಯೊಬ್ಬ ಮಗುವಿಗೂ ಅವಶ್ಯಕ. ಆದ್ರೆ ನಮ್ಮ ದೇಶದಲ್ಲಿ ಪರಿಶಿಷ್ಟ ಜಾತಿಯ ಅದೆಷ್ಟೋ ಬಡ ಕುಟುಂಬದ ಮಕ್ಕಳು 10ನೇ ತರಗತಿಯ ಓದಿನ ನಂತರ ಮುಂದಿನ ಹಂತಕ್ಕೆ ಹೋಗೋಕಾಗದೆ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಹಣ ಒಂದು ಅಡಚಣೆಯಾಗತ್ತೆ. ಅಂತ ಮಕ್ಕಳ ಶಿಕ್ಷಣ ಮುಂದುವರಿಲಿ ಅಂತ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ಶುರು ಮಾಡಿದೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಸ್ಕೀಮ್. ಈ ಸ್ಕೀಮ್ ಅನ್ನ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮೂಲಕ ಜಾರಿಗೆ ತರಲಾಗಿದೆ. ಅಂದ್ರೆ ಇನ್ನು ಬಡತನ ಅನ್ನೋದು ಶಿಕ್ಷಣಕ್ಕೆ ಅಡ್ಡಿಯಾಗಲಾರದು. ನಿಜ, ಇದೇ ಖುಷಿಯಲ್ಲಿ ಒಂದು ಹಾಡು ಕೇಳಿದ್ರೆ ಹೇಗೆ? ಖಂಡಿತ ರವಿ, ಕೇಳಿಸಿ. ಹಾಗಾದ್ರೆ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಎದೆಯಲ್ಲಿ ಸಿಹಿಯಾದ ಕೋಲಾಲ ನನ್ನ ತುರಲ್ಲರೇ ಬಂದಾಗಲೇ ನಿನ್ನ ತುಟಿಯಲ್ಲಿ. ವಾ, ಈ ಹಾಡಂತೂ ತುಂಬಾನೇ ಚೆನ್ನಾಗಿತ್ತು, ನಮ್ಮ ಶ್ರೋತೃಗಳಿಗೂ ಇಷ್ಟ ಆಗಿರಬಹುದು. ಹಾಗೆ ನಮ್ಮ ಇವತ್ತಿನ ವಿಷಯ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಶ್ರೋತೃಗಳು ಉತ್ಸುಕರಾಗಿರಬಹುದು. ಹಾಗಾದ್ರೆ ಈಗಲೇ ಭೇಟಿಯಾಗೋಣ ಈ ಸ್ಕೀಮ್ ನಿಂದ ಪ್ರಯೋಜನ ಪಡ್ಕೊಂಡಿರೋ ಸ್ವಪ್ನ ಮತ್ತು ಸಚಿನ್ ಅವರನ್ನ. ಸ್ವಪ್ನ ಮತ್ತು ಸಚಿನ್, ನಿಮ್ಮಿಬ್ಬರಿಗೂ ಈ ಕಾರ್ಯಕ್ರಮದಲ್ಲಿ ಸ್ವಾಗತ. ಥ್ಯಾಂಕ್ ಯು ಸರ್. ನಿಮ್ಮಿಬ್ಬರಿಗೂ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಸಿಕ್ಕಿದೆ. ಸ್ವಲ್ಪ ಈ ಸ್ಕೀಮ್ ಬಗ್ಗೆ ನಮ್ಮ ಶ್ರೋತೃಗಳಿಗೆ ತಿಳಿಸಿ. ಸಚಿನ್, ಈ ಸ್ಕಾಲರ್ಶಿಪ್ ಅನ್ನ ಯಾವ್ಯಾವ ಕೋರ್ಸ್ ಗಳಿಗೆ ಕೊಡ್ತಾರೆ? ತುಂಬಾ ಕೋರ್ಸ್ ಗೆ ಕೊಡ್ತಾರೆ. ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್, PhD, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಇತ್ಯಾದಿ. ಮತ್ತೆ ತುಂಬಾ ಪ್ರೊಫೆಷನಲ್ ಕೋರ್ಸ್ಗೂ ಕೊಡ್ತಾರೆ, ಅಂದ್ರೆ ನರ್ಸಿಂಗ್, ಮಾಸ್ ಕಮ್ಯುನಿಕೇಶನ್, ಜರ್ನಲಿಸಂ, ಬ್ಯಾಂಕಿಂಗ್, ಫಾರ್ಮಸಿ ಇತ್ಯಾದಿ. ಹಾಗಾದ್ರೆ ಈ ಸ್ಕಾಲರ್ಶಿಪ್ ನ ಯಾವ ಮಾನದಂಡದ ಆಧಾರದಲ್ಲಿ ಕೊಡ್ತಾರೆ? ಇದಕ್ಕೆ ಮುಖ್ಯ ಮಾನದಂಡ ಅಂದ್ರೆ ಪರಿಶಿಷ್ಟ ಜಾತಿಯ ಕುಟುಂಬದ ಆನ್ಯುವಲ್ ಇನ್ಕಮ್ 250,000 ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು ಅಂತ ಕುಟುಂಬದ ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ಸಿಗುತ್ತೆ. ಯಾವ ಯಾವ ಖರ್ಚು ಇದರಲ್ಲಿ ಕವರ್ ಆಗುತ್ತೆ? ಇದರಲ್ಲಿ ಕಾಲೇಜು ಮತ್ತೆ ಇನ್ಸ್ಟಿಟ್ಯೂಟ್ಸ್ ಖರ್ಚು ಸಿಗುತ್ತೆ, ಜೊತೆಗೆ ಪಾಕೆಟ್ ಮನಿ ಮತ್ತು ಮೇಂಟೆನೆನ್ಸ್ ಅಲವೆನ್ಸ್ ಕೂಡ ಸಿಗುತ್ತೆ. ಮೇಂಟೆನೆನ್ಸ್ ಅಲವೆನ್ಸ್ ಎಷ್ಟು ಸಿಗುತ್ತೆ? ಮನೆಯಿಂದ ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಟ್ ಗೆ ಹೋಗಿ ಟೆಕ್ನಿಕಲ್ ಅಥವಾ ನಾನ್ ಟೆಕ್ನಿಕಲ್ ಕೋರ್ಸ್ ಕಲಿಯೋರಿಗೆ ಪ್ರತಿ ವರ್ಷ 25,000 ರೂಪಾಯಿ ಸಿಗುತ್ತೆ. ಟೆಕ್ನಿಕಲ್ ಅಂದ್ರೆ ITI ಕೋರ್ಸ್ ಇತ್ಯಾದಿ? ಹೌದು, ITI ಕೋರ್ಸ್ ಅಥವಾ 3 ವರ್ಷದ ಪಾಲಿಟೆಕ್ನಿಕ್ ಡಿಪ್ಲೊಮಾ ಕೋರ್ಸ್. ಹಾಗಾದ್ರೆ ಹಾಸ್ಟೆಲ್ ನಿಂದ ಇನ್ಸ್ಟಿಟ್ಯೂಟ್ ಗೆ ಹೋಗೋರಿಗೆ ಅವರಿಗೆ ಪ್ರತಿ ವರ್ಷ 4,000 ರೂಪಾಯಿ ಸಿಗುತ್ತೆ ಮೇಂಟೆನೆನ್ಸ್ ಅಲೋವೆನ್ಸ್ ರೂಪದಲ್ಲಿ. ಇನ್ನು ಯಾವ ಸ್ಟೂಡೆಂಟ್ಸ್ ಗ್ರಾಜುಯೇಷನ್ ಕೋರ್ಸಸ್ ಗೆ ಅಂದ್ರೆ BA, BCOM, BSc ಇತ್ಯಾದಿಗಳನ್ನ ಮನೆಯಿಂದ ಓಡಾಡ್ಕೊಂಡು ಮಾಡ್ತಾರೋ ಅವರಿಗೆ ಪ್ರತಿ ವರ್ಷ 3,000 ರೂಪಾಯಿ ಸಿಗುತ್ತೆ. ಅದೇ ಹಾಸ್ಟೆಲ್ ನಲ್ಲಿ ಇದ್ಕೊಂಡು ಆ ಕೋರ್ಸ್ ಮಾಡೋರಿಗೆ ವರ್ಷಕ್ಕೆ 6,000 ರೂಪಾಯಿ ಸಿಗುತ್ತೆ ಮೇಂಟೆನೆನ್ಸ್ ಅಲೋವೆನ್ಸ್ ರೂಪದಲ್ಲಿ. ಇದಲ್ಲದೆ ಬೇರೆ ಕೋರ್ಸ್ ಗಳಿಗೂ ಸ್ಕಾಲರ್ಶಿಪ್ ಸಿಗುತ್ತಾ? ಹೌದು, ಮೆಡಿಕಲ್, ಇಂಜಿನಿಯರಿಂಗ್, ಟೆಕ್ನಾಲಜಿ, ಪ್ಲಾನಿಂಗ್, ಫ್ಯಾಷನ್ ಟೆಕ್ನಾಲಜಿ, ಅಗ್ರಿಕಲ್ಚರಲ್ ಸೈನ್ಸ್, ಜಿಯೋಲಜಿ, ಮ್ಯಾನೇಜ್ಮೆಂಟ್, ಕಂಪ್ಯೂಟರ್ ಸೈನ್ಸ್ ಹೀಗೆ ಇತ್ಯಾದಿ ಗ್ರಾಜುಯೇಷನ್ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್. ಅಲ್ಲದೆ ಮ್ಯಾನೇಜ್ಮೆಂಟ್ ಮತ್ತು ಮೆಡಿಕಲ್ ನಲ್ಲಿ PG ಡಿಪ್ಲೊಮಾ, CA, ICWA, MPhil, PhD ಮತ್ತೆ ಬೇರೆ ಪೋಸ್ಟ್ ಡಾಕ್ಟರಲ್ ಕೋರ್ಸಸ್ ಗೆ ಹಾಸ್ಟೆಲ್ ನಲ್ಲಿ ಇದ್ಕೊಂಡು ಓದೋ ಸ್ಟೂಡೆಂಟ್ಸ್ ಗೆ ವರ್ಷಕ್ಕೆ 13,500 ರೂಪಾಯಿ ಮತ್ತೆ ಮನೆಯಿಂದ ಓಡಾಡ್ಕೊಂಡು ಓದೋರಿಗೆ 7,000 ರೂಪಾಯಿ ಸಿಗುತ್ತೆ. ಇನ್ನು ಫಾರ್ಮಸಿ, ನರ್ಸಿಂಗ್, LLB, ಪ್ಯಾರಾಮೆಡಿಕಲ್ ಕೋರ್ಸಸ್, ಮಾಸ್ ಕಮ್ಯುನಿಕೇಶನ್, ಹೋಟೆಲ್ ಮ್ಯಾನೇಜ್ಮೆಂಟ್, ಟ್ರಾವೆಲ್ ಟೂರಿಸಂ, ಇಂಟೀರಿಯರ್ ಡೆಕೋರೇಷನ್, ನ್ಯೂಟ್ರಿಷನ್, ಕಮರ್ಷಿಯಲ್ ಆರ್ಟ್, ಬ್ಯಾಂಕಿಂಗ್, ಇನ್ಸೂರೆನ್ಸ್, ಟ್ಯಾಕ್ಸೇಷನ್ ಅಂತ ಫೈನಾನ್ಷಿಯಲ್ ಸರ್ವಿಸಸ್ ಓದ್ತಾ ಇರೋ ಹಾಸ್ಟೆಲ್ ನಲ್ಲಿರೋ ಸ್ಟೂಡೆಂಟ್ಸ್ ಗೆ ವರ್ಷಕ್ಕೆ 9,500 ರೂಪಾಯಿ ಮತ್ತೆ ಮನೆಯಿಂದ ಇನ್ಸ್ಟಿಟ್ಯೂಟ್ ಗೆ ಹೋಗೋರಿಗೆ ವರ್ಷಕ್ಕೆ 6,500 ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ. ಹಾ, ಈ ಎಲ್ಲ ಸಹಾಯ ಸಿಗುತ್ತೆ, ನಮ್ಗೆ ಓದೋದಕ್ಕೆ ಯಾವ ತೊಂದರೆನೂ ಆಗಲ್ಲ. ಹೌದು, ಈಗ ಕೊನೆಯಲ್ಲಿ ಒಂದು ಪ್ರಶ್ನೆ, ಈ ಸ್ಕಾಲರ್ಶಿಪ್ ತಗೊಳ್ಳೋದಕ್ಕೆ ಏನ್ ಮಾಡ್ಬೇಕು? ತುಂಬಾ ಸಿಂಪಲ್, ಶೆಡ್ಯೂಲ್ಡ್ ಕಾಸ್ಟ್ ಸ್ಟೂಡೆಂಟ್ಸ್ ದೇಶದ ಯಾವುದೇ ಮೂಲೆಯಲ್ಲಿರಲಿ, ಅವರು ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ತಮ್ಮ ಕಾಸ್ಟ್ ಸರ್ಟಿಫಿಕೇಟ್, ಮಾರ್ಕ್ಸ್ ಕಾರ್ಡ್ ಕಾಪಿ, ಇನ್ಸ್ಟಿಟ್ಯೂಟ್ ನಲ್ಲಿ ಅಡ್ಮಿಷನ್ ಆದ ಬಗ್ಗೆ ಒಂದು ಸರ್ಟಿಫಿಕೇಟ್, ಮತ್ತೆ ಕುಟುಂಬದ ವಾರ್ಷಿಕ ಆದಾಯ ಪ್ರಮಾಣ ಪತ್ರ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ರಾಜ್ಯ ಸರ್ಕಾರದಿಂದ ಮಾಡಿರೋ ಸ್ಕಾಲರ್ಶಿಪ್ ಪೋರ್ಟಲ್ ನಲ್ಲಿ ಭರ್ತಿ ಮಾಡಿ ಅಪ್ಲೋಡ್ ಮಾಡಬೇಕು. ಈ ಸ್ಕಾಲರ್ಶಿಪ್ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂತಂದ್ರೆ ನಾವು ವೆಬ್ಸೈಟ್ ನೋಡಬಹುದು, ಅದು www.socialjustice.nic.in ನೋಡಿ ತಿಳ್ಕೋಬಹುದು. ಸ್ವಪ್ನ ಮತ್ತು ಸಚಿನ್, ನೀವು ಕೊಟ್ಟಂತ ಈ ಎಲ್ಲಾ ಮಾಹಿತಿಗಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಶ್ರೋತೃಗಳಿಗೆ ಈ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಸ್ಕೀಮ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕಿರಬಹುದು ಅಂತ ಅನ್ಕೊಳ್ತೀವಿ. ಈಗ ಸಮಯ ಇಂಪಾದ ಹಾಡನ್ನ ಕೇಳೋದಕ್ಕೆ. ಶ್ರೋತೃಗಳೇ, ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಸ್ಕೀಮ್ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅಂತಿದ್ರೆ ಅಥವಾ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮದೇನಾದರೂ ಸಲಹೆ ಸೂಚನೆಗಳನ್ನ ನಮಗೆ ತಿಳಿಸೋದಿದ್ರೆ ಈ ವಿಳಾಸಕ್ಕೆ ಪತ್ರ ಬರೆಯಿರಿ. ಜಂಟಿ ಕಾರ್ಯದರ್ಶಿಗಳು, ಪರಿಶಿಷ್ಟ ಜಾತಿ ವಿಕಾಸ, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ, ಶಾಸ್ತ್ರಿ ಭವನ, ಹೊಸದೆಹಲಿ 110001, ದೂರವಾಣಿ ಸಂಖ್ಯೆ 2338-3853. ವಿಭಾಗದ ವೆಬ್ಸೈಟ್ www.socialjustice.nic.in ನಿಂದ ಕೂಡ ಈ ಸ್ಕೀಮ್ನ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೋಬಹುದು. ಈಗ ಸಮಯ ಬಹುಮಾನದ ಪ್ರಶ್ನೆಯನ್ನು ಕೇಳುವುದಕ್ಕೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಅಂಚೆ ಕಾರ್ಡ್ ಅಥವಾ ಇಮೇಲ್ ಮೂಲಕ ನಮಗೆ ಕಳುಹಿಸಿ ಗೆಲ್ಲಬಹುದು 200 ರೂಪಾಯಿಗಳ ನಗದು ಬಹುಮಾನ. ಉತ್ತರ ನಮ್ಮನ್ನು ಒಂದು ವಾರದ ಒಳಗೆ ಬಂದು ತಲುಪಬೇಕು. ಶ್ರೋತೃಗಳೇ, ಉತ್ತರ ಬರೆಯುವಾಗ ಇಂದಿನ ಎಪಿಸೋಡ್ ನಂಬರ್ ಮತ್ತು ಮೊಬೈಲ್ ನಂಬರ್ ಅನ್ನ ಬರೆಯೋದಕ್ಕೆ ಮರಿಬಾರದು. ಸರಿ, ಈಗ ನೋಟ್ ಮಾಡಿಕೊಳ್ಳಿ. ಎಪಿಸೋಡ್ ನಂಬರ್ 20 ಬಹುಮಾನದ ಪ್ರಶ್ನೆ. ಸ್ವಪ್ನ ಮತ್ತು ಸಚಿನ್ ಅವರು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ನ ಫಲಾನುಭವಿಗಳೇ. ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳಿಸಿಕೊಳ್ಳಿ. ಸ್ವಪ್ನ ಮತ್ತು ಸಚಿನ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ನ ಫಲಾನುಭವಿಗಳೇ. ನಿಮ್ಮ ಉತ್ತರವನ್ನ ಈ ವಿಳಾಸಕ್ಕೆ ಬರೆದು ಕಳಿಸಿ. ಸಂಭಾಳಿಸುತ್ತಾ ಸಾಗೋಣ ಬಾಳ ಪಥದಲ್ಲಿ. ಎಪಿಸೋಡ್ ನಂಬರ್ 20, ಪೋಸ್ಟ್ ಬಾಕ್ಸ್ ನಂಬರ್ 3565, ಹೊಸದೆಹಲಿ